ಮಣ್ಣಿನ ದಿನ ಆಚರಿಸಲಾಯಿತು. ಮಣ್ಣಿನ ಸವಕಳಿಯನ್ನು ತಡೆಯುವುದು ಮತ್ತು ಮಣ್ಣಿನ ಜೀವ ವೈವಿಧ್ಯತೆಯನ್ನು ರಕ್ಷಿಸುವುದು ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆಯ ಮುಖ್ಯ ಉದ್ದೇಶ ಎಂದು ದಾವಣಗೆರೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀಧರಮೂರ್ತಿ ತಿಳಿಸಿದ್ದಾರೆ. ವಿಶ್ವ ಟೆನಿಸ್ ಲೀಗ್ ಭಾರತದ ಮೊದಲ ಆವೃತ್ತಿಗೆ ಸಂಬಂಧಿಸಿದಂತೆ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಇದೇ 17-20ರವರೆಗೆ ಬೆಂಗಳೂರಿನ ಎಸ್ಎಂ ಕೃಷ್ಣ ಟೆನಿಸ್ ಕ್ರೀಡಾಂಗಣದಲ್ಲಿ ಪಂದ್ಯಗಳು ನಡೆಯಲಿವೆ. ಟೂರ್ನಿಯು ಪುರುಷರ ಸಿಂಗಲ್ಸ್, ಮಹಿಳೆಯರ ಸಿಂಗಲ್ಸ್ ಮತ್ತು ಎರಡು ಡಬಲ್ಸ್ ಸೆಟ್ಗಳನ್ನು ಒಳಗೊಂಡಿದೆ. ಲೀಗ್ ಹಂತದಲ್ಲಿ ಎಲ್ಲಾ ತಂಡಗಳು ಪರಸ್ಪರ ಒಂದೊಂದು ಬಾರಿ ಮುಖಾಮುಖಿಯಾಗಲಿವೆ. ಅಗ್ರ ಎರಡು ತಂಡಗಳು ಫೈನಲ್ಗೆ ತಲುಪಲಿವೆ. ಒಂದು ವೇಳೆ ಅಂಕಗಳು ಸಮನಾದರೆ ಸೂಪರ್ ಶೂಟೌಟ್ ಮೂಲಕ ಅಂತಿಮ ಜಯಶೀಲರನ್ನು ನಿರ್ಧರಿಸಲಾಗುತ್ತದೆ. ಇದೇ 20ರಂದು ಫೈನಲ್ ಪಂದ್ಯ ನಡೆಯಲಿದೆ. ರಾಜ್ಯದಲ್ಲಿ ಕಬ್ಬಿನ ಇಳುವರಿ ಹೆಚ್ಚಿಸಲು ಸಂಶೋಧನೆ ನಡೆಸುವಂತೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಈ ಬಾರಿಯೂ ವರ್ಷಕ್ಕೆ 3 ಸಲ ನಡೆಯಲಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಪಠ್ಯವಾಗಬೇಕು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿಮತ. ಉಪ ಲೋಕಾಯುಕ್ತರ ಭ್ರಷ್ಟಾಚಾರ ಹೇಳಿಕೆ ವಿಚಾರ ಸದನದಲ್ಲಿ ಚರ್ಚೆಗೆ ಸಿದ್ದ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮತ್ತು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅಡಿಯಲ್ಲಿ ಪೂರ್ಣಗೊಂಡ ರಾಜ್ಯದ 21 ರಸ್ತೆಗಳು ಕಳಪೆ. ರಾಜ್ಯಸಭೆಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಭಾಗವಹಿಸಲಿದ್ದಾರೆ ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾಜೋಲ್ ಅಜಿತ್ ಪಾಟೀಲ್ ಹಾಗೂ ನಿವೃತ್ತ ಅರಣ್ಯ ಅಧಿಕಾರಿ ಚಂದ್ರಶೇಖರ್ ಆಚಾರ್ ಅವರು. ನಮಸ್ಕಾರ ಎಲ್ಲ ಕೇಳುಗರಿಗೂ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬನ್ನಿ ಕೇಳಿಕೊರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನ ಕೇಳ್ರಿ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೀಗಿದೆ: ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮಗಳು. ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಬ್ಬರು ಅತಿಥಿಗಳು ಆಗಮಿಸಿದ್ದಾರೆ. ಒಬ್ಬರು ಬನ್ನೇರುಘಟ್ಟದ ರಾಷ್ಟೀಯ ಉದ್ಯಾನವನದಲ್ಲಿ ಡಿಎಫ್ಒ ಡಿಸಿಎಫ್ ಆಗಿರುವ ಕುಮಾರಿ ಕಾಜಲ್ ಪಾಟೀಲ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಕಾಜಲ್ ಮೇಡಮ್ ಅವರೇ, ನಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಅದೇ ರೀತಿ ಇನ್ನೊಬ್ರು ಅತಿಥಿಗಳಿದ್ದಾರೆ, ಅವರು ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳು ಶ್ರೀ ಚಂದ್ರಶೇಖರ್ ಆಚಾರ್ ಅವರು ಅಂತ. ಆಚಾರ್ಯ ಅವರೇ, ತಮಗೂ ಕೂಡ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆ ಹೀಗಿರ್ತಿವೆ: 2237 4 7 2 2 3 7 4 8 8. ಎಸ್ಟಿಡಿ ಕೋಡ್ ಸಂಖ್ಯೆ 0 8 0. ಬನ್ನಿ, ನಾನು ತಿಮ್ಮಪ್ಪ ಹೆಚ್ಚಗೌಡ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತವನ್ನು ಕೊಡ್ತಾ ಚಂದ್ರಶೇಖರ್ ಆಚಾರ್ಯ ಅವರೇ, ತಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಇವತ್ತು ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಅದರಿಂದ ತೊಂದರೆ ಉಂಟಾಗ್ತದೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಏನು ಇದು ಕಾಡು ಪ್ರಾಣಿಗಳ ರಕ್ಷಣೆ ಮಾಡಬೇಕು, ಯಾವ ತರ ಮಾಡಬೇಕು ಹೇಳಿ. ಇದೊಂದು ಅತ್ಯುತ್ತಮವಾಗಿರ್ತಕ್ಕಂತ ಪ್ರಾರಂಭದ ಪ್ರಶ್ನೆ ನೋಡಿ. ಈಗ ಕಾಡು ಪ್ರಾಣಿಗಳ ಹಾವಳಿ ಅಂತ ಹೇಳ್ತೀವಿ, ಇದು ಹಾವಳಿ ಅಲ್ಲ. ನಾವು ನಮ್ಮ ಮೈ ಮೇಲೆ ನಾವು ವನ್ಯ ಪ್ರಾಣಿಗಳನ್ನ ಎಳ್ಕೋತಾ ಇದ್ದೀವಿ. ಯಾಕಪ್ಪ ಅಂದ್ರೆ ನೋಡಿ, ಒಂದ್ ಕಡೆ ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಹೇಳ್ತಾರೆ, ಬೆಟ್ಟದ ಮನೆಯಲ್ಲೊಂದು ಮಾಡಿ ಮೃಗಗಳಿಗೆ ಅಂಜಿದೋಣಂತಯ್ಯ, ಸಂತೆಯಲ್ಲಿ ಮನೆಯ ಮಾಡಿ ಶಬ್ದಕ್ಕೆ ಅಂಜಿದೋಣಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮಾಡಿ ನೊರೆ ತೊರೆಗಳಿಗೆ ನಂಜಿದೊಡಂತಯ್ಯ, ನಾವು ಹುಟ್ಟಿದ ಬಳಿಕ ಪ್ರಾಣಿ ಪಕ್ಷಿಗಳು ಇವನ್ನೆಲ್ಲ ಒಂದು ಸಮನ್ವಯವಾಗಿ ಕೋಆರ್ಡಿನೇಷನ್ ಅಲ್ಲಿ ನಾವೆಲ್ಲ ಸಾಗಬೇಕು. ನಮ್ಮ ಜೀವನಕ್ಕೆ, ನಮ್ಮ ಪ್ರತಿಯೊಂದು ಜೀವನದ ಮಜಲುಗಳಿಗೆ ವನ್ಯ ಪ್ರಾಣಿಗಳು ಇರಲಿ ಪ್ರಾಣಿಗಳ ಅವಶ್ಯಕತೆ ತುಂಬಾ ಇದೆ. ಆದ್ರಿಂದ ಜನಗಳು ದಯಮಾಡಿ ಯಾವುದೇ ಕಾರಣಕ್ಕೂ ವನ್ಯ ಪ್ರಾಣಿಗಳು ನಿಮ್ಮ ಪ್ರಾಣಿ ಏಯ್ ಫಾರೆಸ್ಟ್ ಅವ್ರು ಹಿಡಿದ್ರೆ ಹಿಡೀರಿ ನಿಮ್ದು ಆನೇನ ಅಂತ ಹೇಳಬಾರ್ದು. ಕಾನ್ಸ್ಟಿಟ್ಯೂಷನ್ 51A ಆರ್ಟಿಕಲ್ ಪ್ರಕಾರ ಪ್ರತಿಯೊಬ್ಬ ಪ್ರಜೆಯ ವನ್ಯಜೀವಿ ಇರ್ಬೋದು, ಅರಣ್ಯ ಇರ್ಬೋದು, ಬಯೋಡೈವರ್ಸಿಟಿ ಇರ್ಬೋದು, ಹಳ್ಳ ಕೊಳ್ಳಗಳು ನದಿಗಳು ಇರ್ಬೋದು, ಅದನ್ನೆಲ್ಲ ಸಂರಕ್ಷಿಸುವ ಒಂದು ಈ ಕರ್ತವ್ಯ ಆದ್ಯ ಕರ್ತವ್ಯವಾಗಿದೆ. ಕೇವಲ ಸರ್ಕಾರ ಅಥವಾ ಇಲಾಖೆ ಮಾಡೋದಿಲ್ಲ, ಜನಗಳು ಸಹಕರಿಸಬೇಕು. ಆದ್ದರಿಂದ ದಯಮಾಡಿ ಈ ವನ್ಯ ಪ್ರಾಣಿಗಳು ನಾವು ಜೊತೆ ಜೊತೆಯಲ್ಲಿ ಹೋಗಬೇಕು. ನಾವು ನೋಡಿ ಒಂದು ಕಾಡಿನ ಅಂಚಿನಲ್ಲಿ ಮನೆ ಇದು ಹೊಲಗಳ ಗದ್ದೆ ಇದೆ, ಕಬ್ಬು ಬೆಳಿತೀರಾ ಬಾಳೆ ಬೆಳಿತೀರಾ ಅದಕ್ಕೇನಾಗ್ತದೆ, ನಾವು ಇನ್ನು ಇನ್ನೂ ಆಮಂತ್ರಣ ಕೊಟ್ಟಂಗೆ ಆನೆಗಳಿಗೆ ಅದು ಬಂದು, ಯಾಕಂದ್ರೆ ಆನೆ ಇದೆ ಹರ್ಬಿವರ್ ಅನಿಮಲ್ ಸಸ್ಯಹಾರಿ. ಆದ್ರಿಂದ ನಾವು ಅದಕ್ಕೆ ಆದಷ್ಟು ನಾವು ಆ ಒಂದು ಅಂಚಿನ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬು ಆಗಲಿ ಭತ್ತ ಆಗಲಿ ಇಮ್ಮಿಡಿಯೇಟ್ ಬೆಳೀಬಾರ್ದು. ಅಂದ್ರೆ ಕಾಜಲ್ ಮೇಡಮ್ ಅವರೇ, ಈಗ ಈ ಒಂದು ವನ್ಯ ಪ್ರಾಣಿಗಳಿಂದ ನಮ್ಮ ಪರಿಸರ ಸಮತೋಲನವಾಗಿ ಬ್ಯಾಲೆನ್ಸ್ ಆಗ್ತದೆ, ಹೌದಲ್ಲ? ಏನು ಪ್ರಾಣಿಗಳಿಂದ ಇದು ನಮ್ಮ ಒಂದು ಪರಿಸರಕ್ಕೆ ಲಭ್ಯ ಆಗ್ತದೆ, ಏನ್ ಲಾಭ ಪ್ರಾಣಿಗಳಿಂದ ಪರಿಸರಕ್ಕೆ? ಸೊ ನಾವು ಇವಾಗ ಅಂದ್ರೆ ನಮ್ ಜನರಲ್ಲಿ ಏನ್ ಭಾವನೆ ಇದೆ ಅಂದ್ರೆ ಪ್ರಾಣಿ ನೋಡಿದ ತಕ್ಷಣ ನಾವು ಹೇಳ್ತೀವಿ ಅಂದ್ರೆ ಅರಣ್ಯ ಇಲಾಖೆದು ಪ್ರಾಣಿ, ನಮ್ದು ಏನು ಸಂಬಂಧನೇ ಇಲ್ಲ ಆ ತರ ನಾವು ಒಂದು ಮಾತಾಡ್ತೀವಿ. ಬಟ್ ಅಂದ್ರೆ ಆ ಪ್ರಾಣಿದು ಕೂಡ, ವಿಶೇಷವಾಗಿ ವನ್ಯ ಪ್ರಾಣಿ ಯಾರಿದ್ದಾರೆ, ಸೊ ಅದರದ್ದು ಕೂಡ ಒಂದು ಪಾತ್ರ ಇದೆ ಪರಿಸರದಲ್ಲಿ. ಸೊ ಅದರದ್ದು ಪಾತ್ರ ಏನಿದೆ ಅಂದ್ರೆ ನಮ್ದು ಒಂದು ಫುಡ್ ಸೈಕಲ್ ಅಂತ ನಾವು ಏನ್ ಹೇಳ್ತೀವಿ. ಸೊ ಪ್ರತಿ ಒಂದು ಪಾತ್ರ ಇದೆ. ಅಂದ್ರೆ ಟೈಗರ್ ಅಂದ್ರೆ ಹುಲಿ ನಾವು ಏನ್ ಹೇಳ್ತೀವಿ, ಹುಲಿ ಮಾಂಸಾಹಾರಿ ಪ್ರಾಣಿ. ಹುಲಿ ಏನ್ ಮಾಡ್ತಾರೆ, ಜಿಂಕೆ ಶಾಖಾಹಾರಿ ಪ್ರಾಣಿ ಏನಿದೆ ಅದನ್ನ ಹಿಡಿತಾರೆ, ಆ ತರದ್ದು ಪ್ರಾಣಿಗೆ ತಿನ್ನುತ್ತೆ. ಸೊ ಆ ತಿಂದಿದ್ಮೇಲೆ ಅದರದ್ದು ಅಂದ್ರೆ ಶಾಖಾಹಾರಿ ಪ್ರಾಣಿದು ಸಂಖ್ಯೆ ಏನಿದೆ ಒಂದು ಪ್ರಮಾಣದಲ್ಲಿ ಇರುತ್ತೆ. ಆ ಪ್ರಮಾಣದಲ್ಲಿ ಇದೆ, ಅದೇ ಕಾರಣಕ್ಕೆ ರೈತರದ್ದು ಏನ್ ಬೆಳೆ ಏನಿದೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಬಿಕಾಸ್ ಶಾಖಾಹಾರಿ ಪ್ರಾಣಿ ಬೆಳೆ ತಿನ್ನುತ್ತೆ, ಸಹಕಾರಿ ಪ್ರಾಣಿ ಅದು ಜಾಸ್ತಿ ಸಂಖ್ಯೆ ಆಗಲ್ಲ. ಜಾಸ್ತಿ ಸಂಖ್ಯೆ ಆದ್ರೆ ನಿಮ್ ಹೊಲಕ್ ಬಂದು ಹೊಲ ಬೆಳೆ ತಿಂತದೆ. ಸೊ ಆ ಒಂದು ನಮ್ಗೆ ಒಂದು ನಿಯಂತ್ರಣ ನಿಯಂತ್ರಣ ಆಗುತ್ತೆ. ಅದರ ಜೊತೆಗೆ ಅಂದ್ರೆ ಪ್ರಾಣಿ ಎಲ್ಲಿ ಎಲ್ಲಿ ಓಡಾಡ್ತಾರೆ ಆ ಟೈಮ್ಗೆ ಒಂದು ಅಂದ್ರೆ ಬೀಜ ವಿತರಣೆದು ಒಂದು ಕೆಲಸ ಮಾಡ್ತಾರೆ. ಅದಕ್ಕಾರ್ನಾಗೆ ಜರ್ಮಿನೇಷನ್ ಏನಿದೆ ಆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದರ ಜೊತೆಗೆ ಅಂದ್ರೆ ಈ ಕಾಡದಲ್ಲಿ ಇರ್ತದೆ. ಸೊ ನಾವು ವನ್ಯ ಪ್ರಾಣಿದು ಆವಾಸ ಸ್ಥಾನ ಸರಿಯಾಗಿ ಇಡಬೇಕಾಗ್ತದೆ. ಸೊ ಈ ಕಾಡ್ ಕಾರಣಾಗೆ ನಮ್ದು ಆಕ್ಸಿಜನ್ ಸಿಗುತ್ತೆ. ಅಂದ್ರೆ ಬೇರೆ ಬೇರೆ ಪ್ರಾಣಿಗಳದ್ದು ಆಕ್ಸಿಜನ್ ಪ್ರಮಾಣ ಬೇರೆ ಬೇರೆ ಇರುತ್ತೆ. ಈಗ ಹುಲಿದೆ ಬೇರೆದು, ಆಮೇಲೆ ಆನೆದೇ ಬೇರೆದು, ಜಿಂಕೆದೇ ಬೇರೆದು, ಆ ಆಕ್ಸಿಜನ್ ಪ್ರಮಾಣ ಬೇರೆ ಬೇರೆ ಇರುತ್ತೆ. ಕಾಡ್ ಕಾರಣಾಗಿ ನಮ್ದು ಒಂದು ಆಕ್ಸಿಜನ್ ಸಿಗುತ್ತೆ. ಇವಾಗ ಏನ್ ನಾವು ಇತ್ತೀಚೆಗೆ ಏನ್ ಪ್ರಾಬ್ಲಮ್ಸ್ ನೋಡ್ತಾ ಇದೀವಿ, ಪೊಲ್ಯೂಷನ್ ಇರ್ಬೋದು, ಮತ್ತೆ ನಾವು ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ನಮ್ದು ಕಾಡಿದೆ ಎಲ್ಲ ನಮ್ದು ಸಮಸ್ಯೆ ಕಡಿಮೆ ಮಾಡಿದ್ರೆ ಸಹಾಯ ಆಗುತ್ತೆ. ಹಂಗಾಗಿ ಪ್ರಾಣಿಗಳೇ ನಮಗೆ ಯಾವುದೇ ಕಾರಣಕ್ಕೆ ಬೇಕು. ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದ್ರೆ ಅರಣ್ಯದಲ್ಲೂ ಕೂಡ ಜನ ಎಲ್ಲರೂ ತಿರುಗಾಡೋದಿಲ್ಲ. ಇದರಿಂದ ಅರಣ್ಯ ಅದು ಸಂರಕ್ಷಣೆ ಆಗಿ ಸುರಕ್ಷಿತ ಆಗಿರುತ್ತೆ, ಅದು ಕೂಡ ಒಂದು ಕಾರಣ ಇರಬಹುದು. ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ, ಮೈಸೂರಿನ ಹಾಲ್ನಲ್ಲಿಂದ ಸೋಮೇಗೌಡ ಅಂತ ಮಾತಾಡ್ತೇವೆ. ಕೇಳಿ ಸೋಮೇಗೌಡರ ಪ್ರಶ್ನೆನ. ಸರ್, ಏನಿಲ್ಲ ಸರ್, ಈಗ ತೀರಾ ಉಸಿರು ನಮ್ಗೆ ಕಾಡಿದ್ರೆ ತುಂಬಾ ಒಳ್ಳೇದು ಈ ಮಳೆ ಬೆಳೆ ಎಲ್ಲ ಬರೋದಿಕ್ಕೆ. ಹೌದು ಸರ್. ಆದ್ರೂ ಸರ್, ನಮ್ಗೆ ಈ ಪ್ರಾಣಿಗಳು, ಹುಲಿಗಳು ಮತ್ತೆ ಈ ಆನೆಗಳು ತುಂಬಾ ತೊಂದರೆ ಕೊಡ್ತಾರೆ. ಎಚ್ ಡಿ ಕೋಟೆ ಮತ್ತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇಡೀ ಕಾಡು ಪ್ರದೇಶ ಅದು. ಹೌದು ಸರ್. ಅದಕ್ಕೆ ಸರ್ ಏನ್ ಕ್ರಮ ಕೈಗೊಂಡಿದ್ರೆ ಸರ್, ಮತ್ತೆ ಎಲ್ಲ ಟ್ರೆಂಚ್ ಹೊಡಿತೀರಾ ಇಲ್ಲ ಅಂದ್ರೆ ಇದು ರೈಲ್ವೆ ಕಮ್ಮಿ ಆಗ್ತೀರಾ, ಏನ್ ಕ್ರಮ ಮಾಡಬೇಕು ನಮ್ಮ ಜನಗಳು ಉಳಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಜನರಿಗೆ ಅನಾಹುತ ಆಗ್ತಾ ಇದೆ, ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಕೇಳಿ ಸರ್, ಜನನು ಉಳಿಬೇಕು ಆ ರೀತಿ ಮಾಡ್ಬೇಕು ಸರ್. ಕಾಜಲ್ ಮೇಡಮ್ ಅವ್ರು ಹೇಳ್ತಾರೆ, ಉತ್ತರ ಕೊಡಿ. ಸೊ ಇವಾಗ ಅಂದ್ರೆ ಅವ್ರದ್ದು ಕರೆಕ್ಟ್ ಇದೆ. ಅಂದ್ರೆ ನಮ್ದು ಏನ್ ವನ್ಯ ಪ್ರಾಣಿ ಇದೆ ಅದೇ ಕಾರಣಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಅಂದ್ರೆ ಜನರದ್ದು ಕೂಡ ಸ್ವಲ್ಪ ಬೆಳೆ ನಾಶ ಇರ್ಬೋದು, ಮತ್ತೆ ಸೌದು ಪ್ರಕರಣ ಆಗ್ತಾ ಇದೆ. ಸೊ ಇವಾಗ ಈ ಕಂಟ್ರೋಲ್ ಮಾಡ್ಲಿಕ್ಕೆ ಆಲ್ರೆಡಿ ಅಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಲಿಫೆಂಟ್ ಪ್ರೂಫ್ ಟ್ರೆಂಚಸ್ ಮಾಡ್ತಾ ಇದೀವಿ, ಬೇರೆ ಕಡೆ ರೈಲ್ವೆ ಕಂದಕ ಕೂಡ ಹಾಕ್ತಾ ಇದೀವಿ. ಅಂದ್ರೆ ಆನೆದು ಸಮಸ್ಯೆ ಜಾಸ್ತಿ ಇದೆ. ಸೊ ರೈಲ್ವೆ ಕಂದಕ ಕರ್ನಾಕೆ ಕೂಡ ಇವಾಗ ಗುಂಪುದು ಏನ್ ಮೂವ್ಮೆಂಟ್ ಇದೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಬಟ್ ಇನ್ನು ನಮ್ದು ಒಂಟಿ ಏನ್ ಆನೆ ಇದೆ ಅದರದ್ದು ಮೂವ್ಮೆಂಟ್ ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಏನು ನಾವು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಇನ್ನು ಆಗಿದೆ. ಸೊಮ್ಮೆಗೌಡ್ರೆ, ಹೇಳ್ತಾ ಇದ್ದಾರೆ ಅವರು. ಸೊ ಅದರ ಜೊತೆಗೆ ಇವಾಗ ನಾವು ಸೋಲಾರ್ ಟೆಂಟಾಕಲ್ ಫೆನ್ಸಿಂಗ್ ಕೂಡ ಹಾಕಿದೀವಿ, ಬಿಕಾಸ್ ಅಂದ್ರೆ ನಮ್ದು ರೈಲ್ವೆದು ಏನಿದೆ ಅದು ಜಾಸ್ತಿ ಕಾಸ್ಟ್ ಆಗುತ್ತೆ, ನಮ್ಗೆ ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದೇ ಕಾರಣಕ್ಕೆ ಸೋಲಾರ್ ಟೆಂಟಾಕಲ್ ಮಾಡ್ತೀರಿ? ಹಾ, ನಾವು ಇವಾಗ ಮಾಡ್ತಾ ಇದೀವಿ. ಮತ್ತೆ ಅದರ ಜೊತೆಗೆ ಅಂದ್ರೆ ಇನ್ನು ಅಂದ್ರೆ ಜಾಸ್ತಿ ನಮ್ಗೆ ಜನರದು ಏನಿದೆ ಸಾವುದು ಪ್ರಕರಣ ಇರಬಹುದು, ಮತ್ತೆ ಗಾಯಗೊಂಡದ ಪ್ರಕರಣ ಇರಬಹುದು, ಆ ಕಡಿಮೆ ಆಡ್ಲಿಕ್ಕೆ ಮತ್ತೆ ಮೂವ್ಮೆಂಟ್ ನೋಡ್ಲಿಕ್ಕೆ ನಾವು ಇವಾಗ ಇತ್ತೀಚೆಗೆ AI ಕ್ಯಾಮೆರಾಸ್ ಕೂಡ ಯೂಸ್ ಮಾಡ್ತಾ ಇದೀವಿ. ಕ್ಯಾಮೆರಾ ಕೂಡ ಇಟ್ಟಿರಿ? ಕ್ಯಾಮೆರಾ ಕೂಡ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾ ಕೂಡ ಇಟ್ಟಿದೀವಿ. ಮತ್ತೆ ಅದರ ಜೊತೆಗೆ ಡ್ರೋನ್ ಮಾನಿಟರಿಂಗ್ ಕೂಡ ಮಾಡ್ತಾ ಇದೀವಿ. ಸೊ ನಮ್ದು ಇವಾಗ ಡ್ರೋನ್ ಕಾರಣಕ್ಕೆ ನಮ್ದು ಏನಾಗುತ್ತೆ, ನಾವು ಇಮಿಡಿಯೇಟ್ಲಿ ಆನೆ ಎಲ್ಲಿ ಇದೆ ಅಥವಾ ಚಿರತೆ ಎಲ್ಲಿ ಇದೆ ಅನ್ನೋ ಒಂದು ನೋಡ್ತೀವಿ. ಸೊ ಅಲ್ಲಿ ಇಮಿಡಿಯೇಟ್ ಆಗಿ ಸ್ಟಾಫ್ ಗೆ ಕಳಿಸ್ತೀವಿ. ಮತ್ತೆ ಏನಾದ್ರೂ ಅಂದ್ರೆ ಹೆಂಗೆ ನಮ್ಗೆ ಅಂದ್ರೆ ಏನಾದ್ರೂ ನಾಶ ಆಗುತ್ತೆ ಜನರಿಗೆ ಮೊದಲೇ ಅಲರ್ಟ್ ಮಾಡ್ತೀರಿ, ಅವ್ರು ಮುಂಜಾಗ್ರತೆ ಆಗಿ ತಾವು ಮಾಹಿತಿ ಕೊಡ್ತೀರಿ ಇಂತ ಕಡೆ ಹೋಗ್ಬೇಡಿ ಅಥವಾ ನಿಮ್ ಹೊಲಕ್ಕೆ ಸ್ವಲ್ಪ ಜಾಗೃತ ಆಗಿರಿ ಅಂತ ಹೇಳ್ತಾರೆ. ಮತ್ತೆ ಇತ್ತೀಚೆಗೆ ಇವಾಗ ನಾವು ಎಲ್ಲ ಅಂದ್ರೆ 10 ಏನ್ ವಿಭಾಗ ಇದೆ, ಮತ್ತೆ ನಮ್ದು ಅರಣ್ಯ ಭವನ್ ಏನಿದೆ ಬೆಂಗಳೂರಲ್ಲಿ ಅಲ್ಲಿ ಇವಾಗ ಕಮಾಂಡ್ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತೆ ಡಿವಿಜನ್ ಲೆವೆಲ್ ಅಲ್ಲಿ ಒಂದು ಕಮಾಂಡ್ ಸೆಂಟರ್ ಹಾಕ್ತಾ ಇದೀವಿ. ಅಂದ್ರೆ ಇವಾಗ ನಮ್ದು ನಾವು ಏನೇನ್ ಆನೆದು ಮೂವ್ಮೆಂಟ್ ಅಥವಾ ಚಿರತೆದು ಮೂವ್ಮೆಂಟ್ ಎಲ್ಲಿ ಇದೆ ಅದ್ ನೋಡ್ಲಿಕ್ಕೆ ಕಮಾಂಡ್ ಸೆಂಟರ್ದು ಕೂಡ ಇವಾಗ ಇಲ್ಲೇ ಕುತ್ಕೊಂಡು ನೋಡಬಹುದು. ಕೆಲಸ ನಡೀತಾ ಇದೆ, ಇನಾಗ್ರೇಷನ್ ಈ ಮಂತ್ ಅಲ್ಲಿ ಆಗುತ್ತೆ. ಸೊ ಅದ ಕಾರಣಕ್ಕೆ ಕೂಡ ನಾವು ಸ್ವಲ್ಪ ಸಹಾಯ ಆಗ್ಬಹುದು. ಒಳ್ಳೆ ಕೆಲಸ ಮಾಡ್ತಾ ಇದ್ರು ಮೇಡಮ್. ಏನಂದ್ರೆ ಜನನ ಉಳಿಬೇಕು, ಕಾಡು ಉಳಿಬೇಕು, ಕಾಡು ರಕ್ಷಣೆ ಆಗ್ಬೇಕು, ನಮ್ ಜನ ನಮ್ ರೈತರು ಉಳಿಬೇಕು ಅಂತ ಕೇಳ್ಕತೀನಿ ಮೇಡಮ್. ಇಷ್ಟೇ ಮೇಡಮ್? ಇಲ್ಲ ಇಲ್ಲ, ತಮ್ದು ಕರೆಕ್ಟ್ ಇದೆ. ಅಂದ್ರೆ ನಾವು ಇವಾಗ ಪ್ರಯತ್ನ ಮಾಡ್ತಾ ಇದೀವಿ, ಮತ್ತೆ ಜಾಸ್ತಿ ಯೋಜನಾಬದ್ಧವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಹೆಂಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಕ್ರಮ ನೋಡ್ತಾ ಇದ್ದೀವಿ. ಹಸಿರು ಒಂದು ಕಾರ್ಯಕ್ರಮ ಕೇಳ್ತಾ ಇದೀವಿ ಸರ್, ಕಾಡು ಬಗ್ಗೆ ಎಲ್ಲ ಮಾಡ್ತಾ ಇದ್ದಾರೆ ಒಳ್ಳೇದು ಸರ್. ಇದೇ ತರ ಮಾಡಿ ಸರ್ ಒಳ್ಳೇದಾಗಿ ಸರ್, ರೈತರಿಗೆ ಮತ್ತೆ ನಮ್ ಕಾಡು ಎಲ್ಲ ಒಳ್ಳೇದಾಗಿ ಉಳಿಲಿ ಸರ್. ಆಮೇಲೆ ಗೌಡ್ರೆ ಮೇಡಮ್ ಹೇಳಿದ್ರಕ್ಕಂತ ಗುಂಡ್ಲುಪೇಟೆ ಕಡೆ ಮೈಸೂರಿಂದ ಬಂದಾಗ ಟೆಂಟಕಲ್ ಫೆನ್ಸಿಂಗ್ ಅಂತ ಮಾಡಿದ್ವಿ ನೋಡಿ ಇಲಾಖೆಯಿಂದ. ಸೊ ಅದರಿಂದನೂ ಸಹ ಎಷ್ಟು ಆನೆಗಳು ಸ್ವಲ್ಪ ಹಿಂಜರಿತವೆ ನುಗ್ಗಲಿಕ್ಕೆ ನಾಡಿಗೆ ಕಾಡಿನಿಂದ. ಆದ್ರಿಂದ ಇದು ನಮ್ಮೆಲ್ಲರ ಕರ್ತವ್ಯ, ವನ್ಯಜೀವಿಗಳನ್ನ ವನ್ಯಪ್ರಾಣ ಉಳಿಸ್ಕೊಳ್ಳೋದು ಸಹ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಹೌದು, ಒಳ್ಳೆ ಒಳ್ಳೆ ಪ್ರಶ್ನೆ. ಕರೆ ಮಾಡಿದ್ಕೆ ಧನ್ಯವಾದ. ನಮಸ್ಕಾರ ಸರ್, ಕರೆ ಮಾಡಿದ್ಕೆ ಧನ್ಯವಾದಗಳು. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಕೇಳಿ ಸರ್, ಅನಿಮಲ್ಸ್ ಎಲ್ಲ ಇತ್ತು ಅಂತ ಹೇಳಿ ಅಟ್ಯಾಕ್ ಮಾಡ್ತಾವಂತ ಹೇಳಿ ಹೊಲ ಸುತ್ತ ಮೈಲ್ಡ್ ಎಲೆಕ್ಟ್ರಿಕಲ್ ಬೀನಿ ಹಾಕೋಬಹುದಲ್ಲ, ಮೈಲ್ಡ್ ಕರೆಂಟ್ ಸಾಡಿದ್ರು ಅವ್ರು ಸಾಯ್ತಿರುವ ಅದು ದೇಶದ ರಿಪಲ್ಸ್ ಪಾಂಪ್ಲೆಟ್. ಅದು ಎರಡನೇದು ಇವು ಹಾವು ಚೂಳು ಕಳೆದ್ರೆ ಎಟ್ರೋಪಿನ್ ಇಂಜೆಕ್ಷನ್ ಎಲ್ಲಾ ಕಡೆ ಅರೇಂಜ್ಮೆಂಟ್ ಮಾಡ್ತೀರಿ ಏನಂತೆ. ಈಗ ಹಾವು ಕಳೆದ್ರೆ ಚೂಳು ಕಳೆದ್ರೆ ಹೊಲದಾಗ ಬಾಲ್ ಕೇರ್ಫುಲ್ ಹೋಗ್ತಿವಿ ಬಿಡ್ತಿರ್ರಿ, ಟೂ ಜ್ಯೂಸ್ ಹಾಕಿರ್ತೀವಿ, ಚಲೋ ಪ್ಯಾಂಟ್ ಹಾಕಿದ್ರೆ ಅಷ್ಟು ಮೀರಿ ಏನ್ರೆ ಹಾವು ಚೂಳು ಎಟ್ರೋಪಿನ್ ಇದು ಇಂಜೆಕ್ಷನ್ ಅದು ಇಲಾಖೆ ವತಿಯಿಂದ ಕೊಡಿಸ್ಬೇಕಂತೀರಿ? ಹಲೋ ಹಲೋ, ಅಂದ್ರೆ ಇಲಾಖೆ ವತಿಯಿಂದ ಕೊಡಿಸ್ಬೇಕು ಅಂತೀರಿ? ಸರ್ ನಿಮ್ ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ಅದೇ ಅವೈಲೇಬಲ್ ಆಮೇಲೆ ಅರೇಂಜ್ಮೆಂಟ್ ಮಾಡ್ತೀರಿ ಸರ್? ಹಾ ಹಾ, ಏನಿಲ್ಲ, ನಿಮ್ಮ ಸಲಹೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಕಾಡು ಪ್ರಾಣಿಗಳು ಬರ್ದಿದ್ದಂಗೆ ಲೈಟ್ ಆಗಿ ಕರೆಂಟ್ ಶಾಕ್ ಕೊಡಂಗೆ ಏನಾದ್ರೂ ತಂದು ಅದು ಬೇಲಿ ಮುಟ್ಟಿದ್ರೆ ಆ ತರ ಒಂದು ವ್ಯವಸ್ಥೆ ಮಾಡ್ರಿ ಅಂತಾರೆ. ಮತ್ತೆ ಈಗ ಕಾಡು ಪ್ರಾಣಿಗಳು ಅಥವಾ ಈಗ ಹಾವು ಸ್ನೇಕ್ಸ್ ಎಲ್ಲ ಕಚ್ಚಿ ಬಿಡುತ್ತಲ್ಲ, ಪಾಯ್ಸನ್ ಆಗುತ್ತೆ, ಮತ್ತೆ ಅದು ನಿಯಂತ್ರಣಕ್ಕೆ ಅದು ಸ್ಥಳೀಯವಾಗಿ ಔಷಧಿ ವ್ಯಾಕ್ಸಿನ್ ಸಿಗಂಗ್ ಮಾಡಿ ಅಂತ ಹೇಳ್ತಾರೆ ತಮ್ಮ ಇಲಾಖೆ ವತಿಯಿಂದ. ಈಗ ತುಂಬಾ ಕಡೆ ಸೋಲಾರ್ ಫೆನ್ಸಿಂಗ್ ಇದೆ, ಸೋಲಾರ್ ಫೆನ್ಸಿಂಗ್ ಇದೆ ತುಂಬಾ ಕಡೆ. ಆಮೇಲೆ ಈ ಬ್ಯಾರಿಯರ್ ಮಾಡಿದೀವಿ, ರೈಲ್ವೆ ಬ್ಯಾರಿಯರ್ ತಗ ಮಾಡಿದೀವಿ. ಆಮೇಲೆ ಆಕಳ ನಿರೋಧಕ ಮತ್ತೆ ಆನೆ ನಿರೋಧಕ ಟ್ರೆಂಚ್ EPT ಅಂತ ಹೇಳ್ತೀವಿ, ದೊಡ್ಡ ಟ್ರೆಂಚ್ ನೋಡಿರ್ಬೇಕು ನೀವೆಲ್ಲ. ರೈತರಿಗೋಸ್ಕರ ಕೂಡ ಸೋಲಾರ್ ಸಬ್ಸಿಡಿ ಅಂತ 50-50 ಒಂದು ಸ್ಕೀಮ್ ಇದೆ. ಸೊ ಅದರಲ್ಲಿ ತಾವು ಅಂದ್ರೆ ಕನ್ಸರ್ನ್ ಯಾರು ರೈತರು ಇದ್ದಾರೆ ಅವ್ರು ಕನ್ಸರ್ನ್ RFO ಆಫೀಸ್ಗೆ ಅರ್ಜಿ ಕೊಟ್ಟಿದ್ಮೇಲೆ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ ನಂತರ 50% ಏನ್ ಹಣ ಇದೆನಾ ಅವರಿಗೆ ಸರ್ಕಾರ ಕಡೆಯಿಂದ ಸಿಗುತ್ತೆ ಸಬ್ಸಿಡಿ. ನೋಡಿ, ಒಂದ್ ಸಲ ಇದೆ ಅವ್ರು ಹೇಳಿದ್ರು. ಎಂಟಿ ರಾಬಿಸ್ ಅದು ನಮ್ಮ ಅರಣ್ಯ ಇಲಾಖೆಗೆ ಬರೋದಿಲ್ಲ, ನಾವು ಏನ್ ಮಾಡ್ತೀವಿ ನೋಡಿ, ಲೈವ್ ರಾಸುಗಳಿದಾವಲ್ಲ, ನೀವು ರಾಸುಗಳು ವರ್ಷಕ್ಕೊಂದ್ಸರಿ ಬಂದು ಇಂಜೆಕ್ಷನ್ ಕೊಡ್ತೀವಿ. ಅಂದ್ರೆ ಅವು ಕಾಡಿಗೆ ಹೋದ್ರು ಸಹ ರೋಗಗಳು ವನ್ಯ ಪ್ರಾಣಿಗಳು ಹರಡದಂಗೆ ನೋಡಿ. ವನ್ಯ ಪ್ರಾಣಿಗಳು ಎಷ್ಟು ವ್ಯಾಘ್ರನೋ ಅದೇ ರೀತಿ ಬಹಳ ಸೂಕ್ಷ್ಮ ಅವು, ನಾಚಿಕೆ ಸ್ವಭಾವದವು. ನಾವು ಅನ್ಕೋತೀವಿ ಹಳ್ಳಿ ನಾಯಿಗಳು ಎಲ್ಲಾದ್ರೂ ಅಲ್ಲಿಗೆ ಅದು ಅರಣ್ಯಕ್ಕೆ ಹೋದ್ರೆ ಇವುಗಳಿಗೆ ಇರಂತ ರೋಗಗಳು ಕೂಡ ಪಾಪ ಅಲ್ಲಿ ಪ್ರಾಣಿಗಳಿಗೆ ಅಂಟ್ಕೊಂಡ್ಬಿಟ್ಟು ಅಲ್ಲಿ ಅನಾಹುತ ಆಗ್ಬಿಡುತ್ತೆ ಆಗುತ್ತೆ. ಅದಕ್ಕೋಸ್ಕರ ಮುಂಜಾಗ್ರತೆ ಕ್ರಮ ತಗೋತೀವಿ. ಆಮೇಲೆ ನೀವು ಅದಕ್ಕೇನಾರ ಇದ್ರೆ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ, ರ್ಯಾಬಿಸ್ ಇರಲಿ ಯಾವುದೇ ಒಂದು ಇಂಜೆಕ್ಷನ್ ಅವ್ರು ಇಮಿಡಿಯೇಟ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈ ಹಾವುಗಳು ಏನು ನೀವು ಸೆನ್ಸಿಟಿವ್ ಏರಿಯಾದಲ್ಲಿ ಹೋಗುವಾಗ ಬೂಟ್ ಹಾಕೊಳ್ಳಿ ಕಾಲಿಗೆ, ಆದಷ್ಟು ಚಪ್ಪಲಿ ಬರಿ ಕಾಲಲ್ಲಿ ಹೋಗ್ಬಾರ್ದು. ರಾತ್ರಿ ಹೊತ್ತು ಹೊಲ ಗದ್ದೆಗಳಿಗೆ ಹೋಗ್ತೀವಿ ನಾವು ರೈತರು, ಅದರಿಂದ ಬೂಟ್ ಹಾಕೊಂಡು ಓಡಾಡಿ. ಅಲ್ಲ ಅದಾಯ್ತು, ಈಗ ಎಲ್ಲಾದ್ರೂ ಅಂತ ವ್ಯವಸ್ಥೆ ಇಲಾಖೆ ವತಿಯಿಂದ ಮಾಡಿದ್ರೆ ಸೂಕ್ಷ್ಮ ಈಗ ಹಾವೆಲ್ಲ ನಿಯಂತ್ರಣ ಮಾಡಕ್ಕಾಗಲ್ಲ ಇಲಾಖೆ ವತಿಯಿಂದ, ಅದು ಕೂಡ ವಿಚಾರ ಮಾಡೋದು ಉತ್ತಮ ಕೂಡ ಸಲಹೆ ಇದೆ. ಆಯ್ತಾಯ್ತು, ಒಳ್ಳೆ ಒಳ್ಳೆ ಸಲಹೆ, ತಮ್ಮ ಸಲಹೆಯನ್ನ ತಗೋತಾರ ಅವರು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣೆ, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್ ಎಲ್ಲಿಂದ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ರೀ, ಹೆಸರು? ನನ್ನ ಹೆಸರು ಸಿದ್ಲಿಂಗಪ್ಪ ಅಂತ ಹೇಳಿ, ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕ ವಸ್ತಾರಿ ವಿಲೇಜ್ ಸರ್. ತುಂಬಾ ಸಂತೋಷ, ಕೇಳಿ ಸಿದ್ಲಿಂಗ ಅವರು. ಸರ್, ನಮ್ಮಲ್ಲಿ ಕಾಡು ಪ್ರಾಣಿ ಅಂದ್ರೆ ಹಂದಿಗಳ ಕಾಟ ಜಾಸ್ತಿ ಇದೆ ಸರ್. ಬೇಸಿಗೆ ಕಾಲದಲ್ಲಿ ಅವರು ಹಂದಿ ಹೊಡೆಯೋ ಸ್ವಲ್ಪ ಬರ್ತಾರ, ಬಟ್ ಅದು ಇಲಾಖೆಯವರು ಯಾರು ಏನಾದ್ರು ಅದಕ್ಕೆ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಬೇಕು ಅಂತ ನನ್ನ ಮನವಿ ಸರ್. ವೈಲ್ಡ್ ಬೋರ್, ವೈಲ್ಡ್ ಬೋರ್ ಕಾಡಂದಿಗೆ. ನೋಡಿ ಸಿದ್ಲಿಂಗಪ್ಪನವರೇ, ಈಗ ಸರ್ಕಾರದಿಂದ ಒಂದು ಆದೇಶ ಇದೆ. ಆದೇಶ ಏನಪ್ಪ ಅಂದ್ರೆ, ಕಾಡು ಹಂದಿಗಳನ್ನ ತುಂಬಾ ಹಾವಳಿ ಆದ್ರೆ ನೀವು ಹೊಡಿಬಹುದು, ಆದ್ರೆ ತಿನ್ನಬಾರ್ದು. ಹೊಡೆಯುವುದು ತಪ್ಪಲ್ಲ, ತಿನ್ನುವುದು ತಪ್ಪು. ಆದ್ರಿಂದ ದಯಮಾಡಿ ಯಾರಾದ್ರೂ ಇಲಾಖೆಗೆ ನೀವು ಮಾಹಿತಿ ಕೊಡಬೇಕು. ಹೊಡೆದ್ರೆ ಸಪೋಸ್ ಇಲಾಖೆಯವರು ತಂದು ಅದನ್ನ ಮಾಜರ್ ಮಾಡಿ ಮಾಜರ್ ಎಲ್ಲ ಬರೆದು ಅದನ್ನ ಏನು ಕ್ರಮ ಅಂತ್ಯಕ್ರಿಯೆ ಮಾಡಬೇಕು ಮಾಡ್ತಾರೆ. ಇಡೀ ತಾಲೂಕ ತುಂಬಾ ಹೌದು, ಎಲ್ಲೇ ಒಂದೆರಡು ಹೊಡೆದ್ರೆ ನಮ್ ಕಡೆಯಿಂದ ಅದು ಕಂಟ್ರೋಲ್ ಆಗಲ್ಲ ಸರ್. ಇಲಾಖೆಯವರು ಅದಕ್ಕೆ ಏನ ಕ್ರಮ ಕೈಗೊಳ್ಬೇಕು ಅಂತ ನಾನು ಮನವಿ ಸರ್. ಆಯ್ತಾಯ್ತು, ತಗೊಳ್ಳೋಣ. ನಿಮ್ಮ ಇದನ್ನ ಗಮನಿಸಿದೀವಿ. ಅಲ್ಲ, ಇದು ಬರೀ ಅದು ಒಂದೇ ಏರಿಯಾ ಅಲ್ಲ ಸರ್, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಬಡಿ ಈ ಮಲೆನಾಡಲ್ಲಿ ಕೂಡ, ದಾವಣಗೆರೆ ಸರ್, ಹಾಸನ, ಮಲೆನಾಡಲ್ಲಿ ದೊಡ್ಡ ಪ್ರಮಾಣದ ಇರ್ತವೆ. ಅದು ದೈತ್ಯ ಇರ್ತಾವು, ಅದು ದೊಡ್ಡ ಆನೆ ತರ ಕಾಣ್ತದೆ. ಖಂಡಿತ, ಸಾಮಾನ್ಯವಾಗಿ ನಿರ್ವಹಣೆ ಮಾಡಕ್ ಆಗಲ್ಲ, ಬಹಳ ಕಷ್ಟ. ಅಂದ್ರೆ ಒಂದೇ ಎಕರೆ ಗದ್ದೆ ಗೋವಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ದಯವಿಟ್ಟು ತಾವು ಶಿಫಾರಸು ಮಾಡ್ತೀರ. ಆಯ್ತು, ನಮ್ಗೆ ಸರ್. ಆಮೇಲೆ ಅದಕ್ಕೆ ಪರಿಹಾರ ಇದೆ. ಈ ಕ್ರಾಪ್ ಏನ್ ರೈಡ್ ಮಾಡ್ತವೆ ಪ್ರಾಣಿಗಳು, ವನ್ಯ ಪ್ರಾಣಿಗಳು, ಅದಕ್ಕೆ ನಿಮ್ಗೆ ಸೂಕ್ತ ಪರಿಹಾರನೇ ಸರ್ಕಾರದಿಂದ ಕೊಡ ಮಾಡುವ ಒಂದು ವ್ಯವಸ್ಥೆನೂ ಸಹ ಇದೆ. ನೀವು ಹತ್ತಿರದ ವಲಯಾಧಿಕಾರಿ ಸಂಪರ್ಕ ಇಟ್ಕೊಳ್ಳಿ, ಏನಾದ್ರೂ ಆತರ ಎಕರೆಗೆ ಇಷ್ಟು ಅಥವಾ ಒಂದು ಇದಕ್ಕೆ ಇಷ್ಟು ಅಂತ ನಮಗೆ ಒಂದು ನಿಗದಿತ ಪ್ರಮಾಣ ಇದೆ, ಅದಕ್ಕೆ ನಿಮ್ಗೆ ಹಣ ಸಿಗುತ್ತದೆ. ಪರಿಹಾರ ಸಿಗುತ್ತೆ ಖಂಡಿತ. ಈಗ ನೋಡಿ, ಅದಕ್ಕೆ ದಾಖಲೆಯನ್ನು ಕೊಡ್ಬೇಕು ಸರ್, ದಯವಿಟ್ಟು. ಹೌದೌದು, ನಿಮ್ದೇ ಜಮೀನು ಅಂತೇಳಿ, ಅದು ನೀವು ಯಾವ್ದೇ ಸರ್ಕಾರಿ ಜಮೀನಲ್ಲಾಗ್ಲಿ ಎನ್ಕ್ರೋಚ್ಮೆಂಟ್ ಒತ್ತುವರಿ ಜಾಗದಲ್ಲಿ ಬೆಳೆ ಬೆಳೆಸಿರಬಾರ್ದು. ನಿಮ್ದೇ ಪಾಣಿಪಟ್ಟ ಇದ್ರೆ ಅದನ್ನ ನೀವು ಫೋಟೋ ತೆಗೆದು ನಿಮ್ದು ಪಾಣಿಪಟ್ಟ ತಗೊಂಡು ಒಂದು ಅರ್ಜಿ ಕೊಡಿ, ಇಂತಿಂತ ಆಗಿದೆ ಸ್ವಾಮಿ. ಅವ್ರು ಸ್ಪಾಟಿಗೆ ಬಂದು ನಮ್ಮ ಬೀಟ್ ಫಾರೆಸ್ಟರ್ಸ್ ಏನಿದ್ದಾರೆ, DRF ಏನಿದ್ದಾರೆ, RFOs ಏನಿದ್ದಾರೆ, ಮಂಚುಣಿ ಸ್ಟಾಫ್, ಅವ್ರು ಬಂದು ಕ್ರಮ ತಗೋತಾರೆ. ನೀವು ಅದಕ್ಕೆ ಸರ್ ಒಂದ್ ನಿಮಿಷ, ಈ ಬೆಳೆಗಳ ನಾಶ ಮಾಡೋದಲ್ಲದೆ ಬಿತ್ತನೆ ಬೀಜ ಕೂಡ ಶೇಂಗಾ ಆಗಲಿ ತೊಗರಿ ಆಗಲಿ ಕಾಳು ಮೆಣಸು ಎಲ್ಲಾನು ಹಾಳು ಮಾಡಿಬಿಡುತ್ತೆ ಸರ್. ಅದಕ್ಕೆ ದಯವಿಟ್ಟು ಅದು ಇಲಾಖೆನೆ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕಂತ ನಾನು ಹೇಳ್ತೇನೆ. ನಿಮ್ಮ ರೈತರದ್ದು ನೋವು ಅರ್ಥ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ನಾವು ಸರ್ಕಾರ ಮಾಡಬೇಕು, ಎಲ್ಲದಕ್ಕೂ ಸರ್ಕಾರ ಕೊಡುತ್ತೆ ಅಂತ ಬಯಸಬೇಡಿ. ನೀವು ಸಹ ಏನಾದ್ರೂ ಮುಂಜಾಗ್ರತೆ ಕ್ರಮ ನೋಡಿ, ಈಗ ಈ ನೆಲಗಡಲೆ ಬೀಜ ಹಾಕಿರ್ತೀರಾ, ತೆಂಗಿನಕಾಯಿ ಹಾಕ್ತೀರಾ ಒಳಗಡೆ, ಅವಾಗ ಯಾರು ಬಂದ್ರೆ ನಾವು ಸರ್ಕಾರ ಇಲಾಖೆಯವ್ರು ಎಷ್ಟು ಅಂತ ಮಾಡ್ತಾರೆ ಅಲ್ವಾ? ನೀವು ಅದನ್ನ ಮೆಕ್ಕೆಜೋಳ ಗೊತ್ತಾಯ್ತು, ಮೆಕ್ಕೆಜೋಳ ಅದಕ್ಕೆ ನೀವು ಆದಷ್ಟು ನೀವೇ ಸ್ವಲ್ಪ ಅದನ್ನ ಕಾಪಾಡಬೇಕು. ನೀವು ಪಾಳಿತರ ಸುತ್ತಮುತ್ತಲ ಜಮೀನನ್ನ ಏನಿರ್ದೀರಾ, ಸುತ್ತುವರಿರಿ, ಒಂದು ಡಂಗುರ ಇದು ತಂಪಟೆ ಬಿಡಿ. ಅಲ್ಲಿ ಹಂದಿ ಆದಂಗೆ ಕೆಲವು ಕಡೆ ಜಿಂಕೆಗಳ ಹಾವಳಿನೂ ಬಹಳ ಇದೆ. ಕೆಲವೊಂದ್ ಕಡೆ ಈಗ ಗದಗ ನವಿಲು ಕೂಡ ಇದೆ ಸರ್ ನಮ್ ಕಡೆ. ಅದು ಏನು ಅದಕ್ಕೆ ಅದಕ್ಕಂತ ಏನು ಅದೇನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನಾಶ ಮಾಡ್ತದೆ ಅದೇನಿಲ್ಲ, ನವಿಲು ಜಾಸ್ತಿ ಕೂಡ ಇದೆ ಸರ್. ಅದಕ್ಕೇನು ಏನು ಅದಕ್ಕಂತ ಏನು ರಾಷ್ಟ್ರೀಯ ಪ್ರಾಣಿ ಇದೆ ನಮ್ಮ ಊರು, ಅದ್ರ ಬಗ್ಗೆ ಅಭಿಮಾನ ಇದೆ. ಬಹಳ ಚೆನ್ನಾಗಿ ಹೇಳಿದ್ರಿ, ಅದನ್ನ ಕಾಪಾಡ್ಕೋಬೇಕು ನೀವು. ನವಿಲನ್ನ ಯಾವ್ದೇ ಕಾರಣಕ್ಕೂ ಪಾಯ್ಸನ್ ಆಗ್ಲಿ ಬೀಜಕ್ಕೆ ಇದಾಗ್ಲಿ ದಯವಿಟ್ಟು ವಿಷಪ್ರಾಶನ ಆಗ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ವಿ. ಯಾರು ಅದಕ್ಕೆ ಒಂದು ಸಾಹಸ ಮಾಡಬೇಡಿ ಪ್ಲೀಸ್. ಅದೇ ಒಂದು ಪ್ರಾಣಿಗೆ ಎಲ್ಲರೂ ವಿಷ ಹಾಕಿದ್ರೆ ಆಮೇಲೆ ಅದು ತಿಂದವು ಎಲ್ಲ ಅನಾಹುತ ಆಗ್ಬೋದು. ಅನಾಹುತ ಆಗ್ತವೆ. ಹೌದೌದು, ಕರೆ ಮಾಡಿದ್ಕೆ ಧನ್ಯವಾದಗಳು ತಮಗೆ. ಮುಂದಿನ ಒಂದು ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್ ಎಲ್ಲಿಂದ? ಅದೇ ನಾನು ಅದೇ ಹೇಳಿದ್ದೆ, ನೀವು ಒಂದು ಪ್ರಾಣಿಗಳ ಸಾಯಿಸ್ಲಿಕ್ಕಾಗಿ ಅಲ್ಲಿ ವಿಷ ಹಾಕಿದ್ರೆ ಅಕಸ್ಮಾತ್ ಆಗಿ ಆ ಪ್ರಾಣಿಗಳನ್ನ ಕೆಲವು ಪಕ್ಷಿಗಳು ಪ್ರಾಣಿಗಳು ಆಹಾರವಾಗಿ ಉಪಯೋಗಿಸ್ತವೆ. ಯಾವ್ಯಾವ ತಿಂದು ಅವು ಅಲ್ಲಿ ಹೋದ ಹೋದಲ್ ತನಕ ಗೋವಿಂದ ಬಿಡುತ್ತೆ. ದಯವಿಟ್ಟು ಅದನ್ನ ಅದಕ್ಕೆ ನಾವು ವಿಜ್ಞಾಪನೆ ಮಾಡ್ಕೋತಾ ಇದೀವಿ, ಆ ಕಾರ್ಯ ಮಾಡಕ್ ಹೋಗ್ಬೇಡಿ. ಆಮೇಲೆ ಈ ಊರಿ ಪಕ್ಷಿಗಳಿಗೆ ಹಾಕಿದ್ರಂತೂ ಈ ಊರಿಂದ ಯಾವ ಊರಿಗೆಲ್ಲ ಹೋಗಿ ಅಲ್ಲೆಲ್ಲ ನಾಶ ಆಗ್ಬಿಡುತ್ತೆ. ಹಾ ಸರಪಳಿ ಹೌದು ಹೌದು ದಯಮಾಡಿ ಅರ್ಥ. ಮನಿ ಕಟ್ತಾರಲ್ಲಿ ಎತ್ತರ ಮೇಲೆ ಕಟ್ಟು ಅಂದ್ರೆ ನೀವು ಬರಂಗಿಲ್ರಿ. ಇಲ್ಲ ಎಲ್ಲಿದ್ರು ಬರ್ತಾವೆ ಅದು ನಿಯಂತ್ರಣ ಮಾಡಕ್ ಆಗಲ್ಲ ಅಲ್ಲಿ, ಬಹಳ ಕಷ್ಟ ಅದು. ಈ ಹಾವು ಅದು ನಿಮ್ಗೆ ನೀವು ಅಟ್ಟದ ಮೇಲೆ ಇದ್ರು ಹತ್ತಾವು. ಚಪ್ಪಲ್ ಪ್ಯಾಂಟ್ ಹಾಕೊಳ್ಳೋದು, ಆಮೇಲೆ ಎತ್ತಿನ ಮೇಲೆ ಕಟ್ಟಿ ಕಾಂಟ್ ಮೇಲೆ ಮಲ್ಕೊಂಡ್ಬಿಡುದು, ನೆಲದ ಮೇಲೆ ಮಲ್ಕೊತಾರೆ. ಮಾಡ್ರಿ ಮಾಡ್ರಿ ಮಾಡ್ರಿ, ಒಳ್ಳೆ ಕೆಲಸ ಎಲ್ಲ ನಿಮ್ಮ ಹತ್ರನೇ ಇದೆ ಸೊಲ್ಯೂಷನ್. ರೈತರ ಹತ್ರ ಇರೋ ಸೊಲ್ಯೂಷನ್ ಇಲಾಖೆಯವ್ರಿಗೆ ಇರಲ್ಲ. ದಯವಿಟ್ಟು ನೀವು ನಿಮ್ ಆಸಪಾಸಿನಲ್ಲಿ ಸಹಬಾಳ್ವೆಯಿಂದ ಹೋಗ್ಬೇಕು. ನಾವು ವನ್ಯ ಪ್ರಾಣಿಗಳು ಮತ್ತು ಮಾನವ ಜೀವನ ಸಹಬಾಳ್ವೆಯಿಂದ ಹೋಗ್ಬೇಕು ಒಂದಕ್ಕೊಂದು. ಹೌದೌದು, ಧನ್ಯವಾದಗಳು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರಾಣಿ ನಾಯಿಗೆ ಸಾಕ್ತಿವಲ್ಲ ಆಂಟಿರೇಬಿಸ್ ವ್ಯಾಕ್ಸಿನೇಷನ್ ಕೊಡಿಸ್ಬಿಟ್ಟು ಬಹಳ ಚಲೋ ಸರ್. ಅದನ್ನ ವೆಟರ್ನರಿ ಡಿಪಾರ್ಟ್ಮೆಂಟ್ ಕೇಳಿ ಕೊಡ್ತಾರೆ. ಅಲ್ಲ ಇದ್ರ ಬಗ್ಗೆ ವಿಚಾರ ನಾವ್ ಹೇಳಿದ್ದೇವೆ, ಏನು ಈಗ ಕಾಡು ಪ್ರಾಣಿಗಳ ಕಡಿತದಿಂದ ಈಗ ಹಾವು ಎಲ್ಲ ಕಡಿತದಲ್ಲ, ಅದು ಅರಣ್ಯ ಇಲಾಖೆ ವತಿಯಿಂದನು ಅದು ವಿಚಾರ ಮಾಡ್ತಾ ಇದಾರೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ಕರೆ. ಹಲೋ, ಹಲೋ ಕೃಷ್ಣ. ಹಾ ಹೇಳಿ ಸರ್, ಎಲ್ಲಿಂದ? ಬೆಂಗಳೂರು ಆಕಾಶವಾಣಿ ಅಲ್ವಾ? ಹಾ, ಬೆಂಗಳೂರು ಆಕಾಶವಾಣಿ. ರಾಜ್ಯದಾದ್ಯಂತ 13 ಆಕಾಶವಾಣಿ ಕೇಂದ್ರಗಳಿಂದನೂ ಇದು ಪ್ರಸಾರ ಆಗ್ತಾ ಇದೆ. ನೀವು ಯಾವ್ದು ಕೇಂದ್ರ ಹೇಳಿದ್ರು ತೊಂದರೆ ಇಲ್ಲ. ಕಾಡು ಪ್ರಾಣಿ ವಿಷಯ ಮಾತಾಡಬೇಕು. ಮಾತಾಡಿ ಸರ್. ಕನೆಕ್ಟ್ ಮಾಡ್ತೀರಾ ಸರ್? ಹಾ ಹೇಳಿದ್ರು, ನಮ್ ನೆತ್ತಗೆ ಇದ್ದಾರೆ ನಾವು. ಇದು ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಚಂದ್ರಶೇಖರ್ ಸರ್. ತಮ್ಮ ಹೆಸರು ಹಲೋ. ತಮ್ಮ ಹೆಸರು ಇಲ್ಲೇ ಇಲ್ಲೇ ಇದ್ದೇವೆ ಸರ್. ಮಾತಾಡಿ ಹೇಳಿ. ಹರೀಶ್ ಅಂತ ಸರ್, ಎಂಪಿ ಹರೀಶ್. ಓಕೆ, ಹೇಳಿ ಸರ್. ಹಾಸನ ಜಿಲ್ಲೆ ಆಲೂರು ತಾಲೂಕಿಂದ ಮಾತಾಡೋದು. ಹೇಳಿ, ಹಾಸನ ಆಲೂರು ನಾವೆಲ್ಲ ಕೆಲಸ ಮಾಡಿದೀವಿ, ಹೇಳಿ ಹರೀಶ್. ಹೌದಾ ಸರ್? ಸರ್ ನೋಡಿ ಸರ್, ಆಲೂರು ತಾಲೂಕಿನಲ್ಲಿ ಅಂದ್ರೆ ಮಲ್ನಾಡು ಫಸ್ಟ್ ಆಲೂರು ತಾಲೂಕಿನಲ್ಲಿ ಆನೆ ದಾಳಿ ಗಲಾಟೆ ಶುರುವಾಗಿ 5 ಶತಕ ಆಯ್ತು ಸರ್. ಹೌದು ಖಂಡಿತ. ಅದು ನನಗ್ ಗೊತ್ತಿರೋ ಹಾಗೆ ಸರ್, ಬೀಂಗ್ ಐ ಎಂ ಎಸ್ ಎಸ್ ಪಿ ಪಡೆದ್ರು ಸರ್. ಗುಡ್. ನನಗ್ ಗೊತ್ತಿರೋ ಹಾಗೆ ಸರ್, ಈ ಹೇಮಾವತಿ ನದಿಗೆ ಗೊರೂರ್ನಲ್ಲಿ ಅಡ್ಡ ಡ್ಯಾಮ್ ಕಟ್ಟಿದ್ರು ಸರ್. ಹೌದು. ಆಗ ತಗ್ಗು ಪ್ರದೇಶದಲ್ಲಿದ್ದ ಆನೆಗಳೆಲ್ಲ ಮೇಲೆ ಬಂದು. ಹೌದು. ಅದಕ್ಕಿಂತ ಮೊದಲು ಯಾವತ್ತೋ 10 ವರ್ಷಕ್ಕೊಂದ್ಸರಿಂದ ಯಾವಾಗ್ಲೂ ಒಂದ್ಸರಿ ಆನೆ ಬಂದು ಹೋಗೋದು ಅಷ್ಟೇ ಬಿಟ್ರೆ ಇನ್ನೇನು ಆನೆ ಹಾವಳಿ ಇರ್ಲಿಲ್ಲ ಸರ್. ಹೌದು. ಅದು ಯಾವಾಗ ನೀರ್ ನಿಲ್ತೋ ಅಲ್ಲಿಂದ ಮೇಲಕ್ ಬಂದ್ಬಿಟ್ಟು ಸರ್. ಹೌದು. ಆಲೂರು ತಾಲೂಕು ಮತ್ತೆ ಅರಕಲಗೋಡು ತಾಲೂಕು ಸಮೀಪದಲ್ಲಿರೋದ್ರಿಂದ ತುಂಬಾ ಹಾವಳಿ ಮಾಡಿದ್ರು ಸರ್. ಹೌದು. ಸಂಪೂರ್ಣ ಸಾಮಾನ್ಯ ಇದುವರೆಗೆ ಒಂದು 80-85 ಜನ ಸತ್ತೋಗಿದ್ದಾರೆ. ಸಾಮಾನ್ಯ 30-40 ಆನೆಗಳು ಸತ್ತೋಗಿದ್ದಾವೆ ಸರ್, ಘರ್ಷಣೆಯಲ್ಲಿ. ಆಮೇಲೆ ಇಲ್ಲಿಂದ ಇಲ್ಲಿ ಹಾಳಿ ಹಾನಿ ಜಾಸ್ತಿ ಆದಾಗ ಸ್ವಲ್ಪ ಬೆಳೆ ಕಮ್ಮಿ ಆಯ್ತಲ್ಲ, ಸ್ವಲ್ಪ ಎಲ್ಲ ಸಕಲೇಶಪುರ ತಾಲೂಕಿಗೆ ಹೋದ್ರು ಸರ್. ಸಕಲೇಶಪುರ ತಾಲೂಕಲ್ಲಿ ಎತ್ತಿನಹಳ್ಳಿ ಪ್ರಾಜೆಕ್ಟ್ ಮಾಡಿದ್ರು. ಎತ್ತಿನಹಳ್ಳಿ ಪ್ರಾಜೆಕ್ಟ್ ಮಾಡಿದಾಗ ಅಲ್ಲಿ ಡೀಪೆಸ್ಟ್ ಏರಿಯಾದಲ್ಲಿ ಇದ್ದವೆಲ್ಲ ಮತ್ತೆ ಮೇಲೆ ಬಂದ್ರು ಸರ್. ಮತ್ತೆ ಸರ್, ಈಗ ಕನಿಷ್ಠ ಅಂದ್ರೆ 70-90 ಆನೆ 2 ಹಿಂಡಲ್ಲಿದ್ದಾವೆ ಸರ್. ಈಗ ಬೇಲೂರು ತಾಲೂಕನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಸರ್. ಸರ್, ನಂದು ಒಂದೇ ಒಂದ್ ಸಣ್ಣ ಪ್ರಶ್ನೆ ಸರ್, ಯಾವ್ದೋ ಒಂದ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಏರಿಯಾ ಎಷ್ಟು ಕ್ಯಾಪ್ಚರ್ ಆಗುತ್ತೆ, ಆ ಏರಿಯಾದಲ್ಲಿ ಏನೇನ್ ಪ್ರಾಣಿಗಳಿದಾವೆ, ಅವು ಏನ್ ಆಗ್ತವೆ, ಮುಂದಿನ ಭವಿಷ್ಯ ಏನು, ಜನಗಳಿಗೆ ಹಾಗಿರ್ಲಿ ಸರ್, ಅವುಗಳ ಭವಿಷ್ಯ ಏನು ಅನ್ನೋದನ್ನ ಒಬ್ರು ಕೂಡ ಯೋಚನೆ ಮಾಡ್ಲಿಲ್ವಲ್ಲ ಸರ್. ಈಗ ಆನೆ ದಾಳಿ ಮಾಡುತ್ತೆ ಹಾನಿ ಮಾಡುತ್ತೆ ಅಂತೇಳಿ ಟ್ರೆಂಚ್ ಮಾಡ್ತೀವಿ, ಫೆನ್ಸ್ ಹಾಕ್ತಿವಿ ಅಂತ ಹೇಳ್ಬೋದು ಸರ್. ಆಮೇಲೆ ಕೊಡೋ ಪರಿಹಾರ ಇದೆಯಲ್ಲ ಸರ್, ಪರಿಹಾರ ನಾವು ಖರ್ಚು ಮಾಡಿದ ಒಂದು 10% ಸಿಗಲ್ಲ ಸರ್. ದಿಸ್ ಇಸ್ ಅ ಟ್ರೂ ಐ ಟೆಲ್ ಯು ಸರ್. ನೋಡಿ ಹರೀಶ್ ಅವರೇ, ನೀವು ಪತ್ರಕರ್ತರು ಸಹ ಆಗಿದ್ರ ಅನ್ನೋದು ಕೇಳಿ ಸಂತೋಷ ಆಯ್ತು. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಜನಸಂಖ್ಯೆ ಜಾಸ್ತಿ ಆದಂಗಾದಂಗೆ ಕೇಳಿ ಜನಸಂಖ್ಯೆ ಸ್ಫೋಟ ಜಾಸ್ತಿ ಆದಂಗಾದಂಗೆ ಏನಾಗ್ತದೆ ಈಗ ನೋಡಿ, ನಮ್ಮ ಅದೃಷ್ಟಕ್ಕೆ ವನ್ಯಪ್ರಾಣಿಗಳ ಸಂತತಿನೂ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಈಗ ವೈಡ್ನಿಂಗ್ ರೋಡ್ ಮಾಡ್ತೀವಿ, 6 ಲೇನು 4 ಲೇನು ಅದಕ್ಕಿಲ್ಲ ಅನ್ನಕ್ಕಾಗಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳು ಜೊತೆಯಲ್ಲಿ ಹೋಗ್ಬೇಕು, ಅಭಿವೃದ್ಧಿ ನಮ್ಮ ಅರಣ್ಯ ವನ್ಯಜೀವಿ ಸಂರಕ್ಷಣೆ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೋಗ್ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಇದಕ್ಕೆಲ್ಲ ಕಾರಣ ಜನಸಂಖ್ಯೆ. ಅದಕ್ಕೆ ಏನ್ ಮಾಡ್ಬೇಕು, ನಾವೆಲ್ಲ ಹೊಂದ್ಕೊಂಡು ಹೋಗ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕು, ಅದು ಇಲ್ದಿದ್ರು ದೊಡ್ಡ ದಾಂಧಲೆ ಮಾಡ್ತಾರೆ ಜನ. ಹೊಂದ್ಕೊಂಡು ಹೋಗೋದು ಒಂದೇ ದಾರಿ ಬಿಟ್ರೆ ಹೌದು ಅಷ್ಟೇ, ಯಾವ್ದು ಇಲ್ಲ ಸರ್. ಅಂದ್ರೆ ಏನ್ ಗೊತ್ತಾ ಸರ್, ಅಲ್ಲಿ ಶ್ರೀಮಂತ ಬಡವ ಅಂತ ಪ್ರಾಣಿ ನೋಡೋದಿಲ್ಲ, ಕನಿಷ್ಠ ಬಡವರಿದ್ದಾರೆ ಸರ್. ಅವ್ರು ಒಂದ್ಸರಿ ತುಳಿದು ಹೋಯ್ತು ಅಂದ್ರೆ ಸರ್, 2-3 ದಿವಸದಲ್ಲೇ ಬೇಲೂರಲ್ಲಿ ಚಿಂದಿ ಮಾಡಾಕ್ಬಿಟ್ಟಿದೆ. ಏನಾಗ್ಬೇಕು ಸರ್, ಅದು ಕಾಫಿ ಸರ್ ಒಂದು ಎರಡು ಎಕರೆ ಇಟ್ಕೊಂಡಿರ್ತಾರೆ, ಅದರಿಂದಲೇ ಜೀವನ ಸಾಗಿಸ್ತಾ ಇರ್ತಾರೆ. ಅಂದ್ರೆ ನಾನು ಹೇಳೋದು ಏನಪ್ಪಾ ಅಂದ್ರೆ, ಪರಿಹಾರ ಕೊಡೋದ್ರಲ್ಲಿ ಸ್ವಲ್ಪ ಸರ್ಕಾರ ಯೋಚನೆ ಮಾಡಿ ಪರಿಹಾರ ನಗಣ್ಣೆ ಅಂತೀರಿ. ಹೌದು ಸರ್. ಇಲ್ಲ ಈಗ ನೋಡಿ, ಈಗ ಮೊದಲ ಅಧಿವೇಶನದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ, ಒಂದಿಷ್ಟು ಡಬಲ್ ಆಗಿದೆ. 5,000 ಇದ್ದಿದ್ದು 10,000, 10,000 ಇದ್ದಿದ್ದು 25,000, ಆಮೇಲೆ ಮಾನವ ಹಾನಿಗೆ 15,000 ಇದ್ದಿದ್ದು 20,000 ಕೊಡ್ತಾ ಇದ್ದಾರೆ ಈಗ. ಆದ್ರೆ ಹಾನಿ ಕೊಡ್ತಾ ಇದ್ದಾರೆ, ಕೃಷಿ ಹಾನಿಗೆ ಸಾಕಾಗಲ್ಲ ಸರ್. ನಿಜವಾಗಿ ಇದು ಏನಾದ್ರೂ ಸರ್ ಅವ್ರು ಹೇಳೋದು ಇಲ್ಲ, ಪಾಪ ನಿಮ್ಮ ಸಲಹೆ ಸರಿ ಇದೆ. ಅಲ್ಲ ಅಲ್ಲ ಮೇಡಮ್ ಅವರೇ, ಒಂದು ಕನ್ಸಿಡರ್ ಮಾಡ್ಲಿಕ್ಕೆ ಪ್ರಸ್ತಾವನೆ ಕಳಿಸಿ ಅಂದ್ರೆ, ಕಾಜಲ್ ಮೇಡಮ್ ಅವರೇ, ಈಗ ಇಷ್ಟೆಲ್ಲ ಅನಾಹುತ ಆಗ್ತದಲ್ಲ, ಈಗ ಮನುಷ್ಯರಿಗೆ ಆದ್ರೆ ಇನ್ಸೂರೆನ್ಸ್ ಮಾಡ್ತವೆ, ಇದಕ್ಕೂ ಕೂಡ ಒಂದ್ ಇನ್ಸೂರೆನ್ಸ್ ಏನಾದ್ರೂ ತಮ್ಮ ಇಲಾಖೆ ವತಿಯಿಂದ ಅಥವಾ ರಾಜ್ಯ ಸರ್ಕಾರದ ವತಿಯಿಂದ ಮಾಡಿದ್ರೆ, ಈಗ ನಗಣ್ಯ ಈಗ 100 ರೂಪಾಯಿ ಖರ್ಚಾದಾಗೆ 1 ರೂಪಾಯಿ ನೀವು ಪರಿಹಾರ ಕೊಟ್ರೆ ಏನ್ ಆಗತ್ತದು? ನಾವು ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳೋದಷ್ಟೇ. ಬೆಳೆ ನಷ್ಟದು ಏನಿದೆ ಅಂದ್ರೆ ಗವರ್ಮೆಂಟ್ ಏನ್ ರೇಟ್ಸ್ ಇದೆ ಅದೇ ಪ್ರಕಾರ ಈಗ ಅದು ಮತ್ತೆ ಈಗ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ಅದು ಗ್ರೂಪ್ ಇನ್ಸೂರೆನ್ಸ್ ಈ ತರ ಎಲ್ಲರೂ ಮಾಡಿದ್ರೆ ಸರಿ ಹೋಗ್ಬಹುದು. ಯಾಕಂದ್ರೆ ಈಗ ನೋಡಿ ಆ ಊರಲ್ಲಿ ಯಾವ ಇನ್ಸೂರೆನ್ಸ್ ಮಾಡಿದ್ರು ಸಿಗಲ್ಲ ಸರ್, ಅದು ನಾನು 50 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್ ನಾನು. ಅಲ್ಲ ಈಗ 80-90 ಆನೆಗಳು ಒಂದೆರಡು ಊರಲ್ಲಿ ಸೇರ್ಕೊಂಡ್ರೆ ಏನ್ ಅನಾಹುತ ಸರ್? ಇಡೀ ಊರು ನಾಶ ಆಗುತ್ತೆ ಸರ್. ಹೌದಾ? ಇಡೀ ಊರು ಬೆಳೆ ಎಲ್ಲ ಗೋವಿಂದ ಗೋವಿಂದ. ಏನ್ ಮಾಡ್ಬೇಕು ಅದಕ್ಕೆ ನೋಡಿ. ಆಮೇಲೆ ಕ್ರಾಪ್ ಇನ್ಸೂರೆನ್ಸ್ ಜೊತೆಗೆ ಇದಕ್ಕೂ ಪ್ರಾಣಿಗಳಿಗೂ ಇನ್ಸೂರೆನ್ಸ್ ಮಾಡ್ತಾ ಇದಾರಲ್ಲ ವೆಟರ್ನರಿ ಡಾಕ್ಟರ್ಸ್, ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ. ಅದಕ್ಕೆ ಈಗ ನೀವೆಲ್ಲದಕ್ಕೂ ಪರಿಹಾರ ಪರಿಹಾರ ಅಂತ ಹೋದ್ರೆ ಆಗೋದಿಲ್ಲ. ಆಯ್ತು, ಈಗೇನೋ ಈಗೆಲ್ಲ ಈಗ 15 ಲಕ್ಷ ಕೊಟ್ಟು ತಂದಿರ್ತೀರ ರಾಸುನ, ಅದ್ ಸರ್ಕಾರ 15 ಲಕ್ಷ ಕೊಡ್ಲಿಕ್ಕೆ ಆಗತ್ತಾ? ಅದಕ್ಕೋಸ್ಕರ ಆಗಲ್ಲ ಸರ್. ಈಗ ನಾನು ಹೇಳಿದ ಪ್ರಾಣಿ ಇನ್ಸೂರೆನ್ಸ್ ಅಲ್ಲ ಸರ್, ಅದು ಆಟೋಮೆಟಿಕ್ ಆಗಿ ಇನ್ಸೂರೆನ್ಸ್ ಅವ್ರು ಪರ್ಚೇಸ್ ಮಾಡಿರುತ್ತೆ. ಕೃಷಿನಲ್ಲಿ ಸರ್, ಕೃಷಿನಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಸರ್, ಬೆಳೆ ಕೈಗೆ ಬಂದಾಗ ಎಲ್ಲ ನಾಶ ಮಾಡುತ್ತಲ್ಲ ಸರ್. ಸರ್, ಇವತ್ತು ಒಂದು ಗುಂಟೆ ಕಾಫಿಯಿಂದ ಅಲ್ಲ, ಒಂದು ಗುಂಟೆ ಕಾಫಿನ ಒಂದು ಇದನ್ ಮಾಡ್ಬೇಕಾದ್ರೆ, ಕೃಷಿ ಕೆಲಸ ಮಾಡ್ಬೇಕಾದ್ರೆ ಸರ್ 24-26,000 ರೂಪಾಯಿ ಖರ್ಚಾಗುತ್ತೆ ಸರ್ ಒಂದು ಗುಂಟೆಗೆ. ಸ್ಟಾರ್ಟಿಂಗ್ ಇಂದ ಕೊಯ್ಲು ಮಾಡಬೇಕು ಸರ್, ಅದಕ್ಕೆ ಬೇಕಾದ ಇದು ಎಂತದ ಔಷಧಿ, ಹಾಳು ಮೂಳು ಗೊಬ್ಬರ, ಮ್ಯಾನ್ಯಲ್ ಲೇಬರ್, ಆಮೇಲೆ ಎಷ್ಟು ಸಮಯದಿಂದ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಮೂಲ ಕಾರಣ ಈ ಫ್ಲಕ್ಚುಯೇಷನ್, ಹವಾಮಾನ ಬದಲಾವಣೆ ಇದೆಯಲ್ಲ, ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಸಕಾಲಕ್ಕೆ ಕಾಲಕಾಲಕ್ಕೆ ಮಳೆ ಬರಲ್ಲ. ನೋಡಿ ಈಗ ಗುಲ್ಬರ್ಗ ಬೀದರ್ ಮಳೆನೇ ಕಂಡಿರ್ಲಿಲ್ಲ, ಸಿಕ್ಕಾಪಟ್ಟೆ ಪ್ರವಾಹ ಬಂದು ರೋಡಲ್ಲೆಲ್ಲ. ಕೇಳಿ ಕೇಳಿ ಯಾಕೆ ನೋಡಿ, ಆ ಟೈಮಿಗೆ ರಾಗಿ ಹೋಯ್ತು, ಜೋಳ ಹೋಯ್ತು, ಕಾಫಿಗೆ ಆ ಹೂವಿನ ಟೈಮಿಗೆ ಬರುತ್ತೆ, ಕೆಡ್ಸಣ್ಣ ಕತೆ ಆಗುತ್ತೆ. ಆದ್ರಿಂದ ಇದಕ್ಕೆಲ್ಲ ಹವಾಗುಣ ಬದಲಾವಣೆ ಆಗಲಿ, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅಲ್ಲ, ಅದೆಲ್ಲ ನಾವು ಸೃಷ್ಟಿ ಮಾಡ್ತಿರೋದು. ಮೊದಲೆಲ್ಲ ಎಲ್ಲಿತ್ತು ಅಲ್ವಾ? ರಿಸೀವ್ ಮಾಡ್ತೀನಿ ಸರ್, ಅದನ್ನ ರಿಸೀವ್ ಮಾಡಿ. ನಾನ್ ಹೇಳೋದು ಕಾಡು ಪ್ರಾಣಿ ದಾಳಿಯಿಂದ ನಷ್ಟ ಆಗುತ್ತಲ್ಲ, ಅದಕ್ಕೆ ಸರ್ಕಾರ ಒಂದು ಕನಿಷ್ಠ ಬೆಲೆಯನ್ನಾದ್ರೂ ರೂಪಿಸಬೇಕು. ಅದಕ್ಕೆ ತಾವು ಇಲಾಖೆ ಅಧಿಕಾರಿಗಳು, ತಾವು ಕೂಡ ಕೃಷಿ ಕ್ಷೇತ್ರದಿಂದಲೇ ಬಂದಿದ್ದೀರಿ, ತಾವು ಅದಕ್ಕೆ ಸ್ವಲ್ಪ ಏನು ಅಂತ ಹೇಳಿ ತಾವು ಒಂದ್ ಸ್ವಲ್ಪ ಕೃಷಿಕರಿಗೆ ಅನುಕೂಲ. ನಮಸ್ಕಾರ ಸರ್. ಈಗ ಕಡೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೆ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಸರ್ ವೆಂಕಟೇಶ್ ಬಿಆರ್ ನಂಜನಗೂಡಿಂದ ಸರ್. ಕೇಳಿ ವೆಂಕಟೇಶ್ ಅವರ, ಏನ್ ಸಮಸ್ಯೆ? ಈ ಕಡೆ ಕಾಡಂದಿಗಳದ್ದು ಸಿಕ್ಕಾಬಿಟ್ಟೆ ಸರ್ ಹಾವಳಿ. ಓಕೆ, ಅದಕ್ಕೆ ಆಮೇಲೆ ಮನೆ ಹತ್ರ ಎಲ್ಲ ಬಂದ್ಬಿಡ್ತವೆ ಅಕ್ಕಪಕ್ಕ. ವೈಲ್ಡ್ ಬೋರ್, ಸೊ ವೈಲ್ಡ್ ಗೋಸ್ಕರ ನಾವು ಇವಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಂಪೆನ್ಸೇಷನ್ ಇದೆ, ಸಹಾಯ ಇದೆ, ಕೊಡ್ತಾ ಇದೀವಿ. ಸೊ ಅದರಲ್ಲಿ ಅಂದ್ರೆ ಎಲ್ಲಿ ಆಗತ್ತೆ, ಸೊ ನಾವು ಅಲ್ಲಿ ಸ್ಥಳೀಯ ನಮ್ದು ಸಿಬ್ಬಂದಿ ಏನಿದ್ದಾರೆ ಅಲ್ಲಿ ಹೋಗ್ತಾರೆ, ಮತ್ತೆ ಅಂದ್ರೆ ಹಾಜರ್ ಮಾಡಿ ಏನಿದೆ ಅದರದ್ದು ಈ ಪರಿಹಾರ ಆಪ್ ಅಲ್ಲಿ ಡೇಟಾ ಅಪ್ಡೇಟ್ ಮಾಡ್ತಾರೆ, ಮತ್ತೆ ಅದೇ ಮುಖಾಂತರ ಅವ್ರದ್ದು ಅಂದ್ರೆ ಎಲ್ಲ ನಮ್ದು RFO ACF ಮತ್ತೆ DFO ಲಾಗಿನ್ ಅಲ್ಲಿ ಹೋಗುತ್ತೆ, ಮತ್ತೆ ಅಲ್ಲಿ ಸ್ಯಾಂಕ್ಷನ್ ಆದ ನಂತರ ಹೆಂಗೆ ಒಂದು ಯಾರ್ದೋ ಒಂದು ಹೊಲದಲ್ಲಿ ಡ್ಯಾಮೇಜ್ ಆತಪ್ಪ, ಈಗ ಭತ್ತ ಬೆಳೆದಿದ್ರು ಅಂತ ಇಟ್ಕೊಳ್ರಿ, ಅದ್ ಏನು ಹೆಂಗ್ ಪ್ರೊಸೀಜರ್, ಹೆಂಗ್ ಯಾರನ್ನ ಭೇಟಿ ಮಾಡ್ಬೇಕು? ಅಲ್ಲಿ ಕನ್ಸಂಟ್ ಅಂದ್ರೆ ಸ್ಥಳೀಯ ಸಿಬ್ಬಂದಿ ಯಾರಿದ್ದಾರೆ, ಬಿಟ್ ಫಾರೆಸ್ಟರ್ ಇದ್ದಾರೆ, DRFO ಇದ್ದಾರೆ, ಅವರಿಗೆ ತಿಳಿಸಬೇಕು. ತಿಳಿಸಬೇಕು, ಮತ್ತೆ ಅವರಲ್ಲಿ ಇಮಿಡಿಯೇಟ್ ಅಂದ್ರೆ ಮಾಹಿತಿ ತಗೊಂಡು ಹೋಗಿ ಕೊಡ್ತಾರೆ, ಅದು ಅಪ್ಲೋಡ್ ಮಾಡ್ತಾರೆ. ಮತ್ತೆ ಸರ್ ಪ್ರಶ್ನೆ? ಅದೇ ಸರ್, ಅದು ಅಂದ್ರೆ ಫಾರೆಸ್ಟ್ ಅಧಿಕಾರಿ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ, ಅಷ್ಟಾಗಿ ಗಮನಿಸ್ತಾ ಇಲ್ಲ ಸರ್. ಅಲ್ಲ, ನೀವು ಅದ ಹಂಗ್ ಮಾಡಕ್ ಆಗಲ್ಲ, ಈಗ ಇಮಿಡಿಯೇಟ್ ಗಮನ ತರೋದು ತರ್ಲೇಬೇಕು. ನೀವು ತಂದಿಲ್ಲ ಅಂದ್ರೆ ಮತ್ತೆ ಉನ್ನತ ಅಧಿಕಾರಿ ಇರ್ತಾರಲ್ಲ ಫಾರೆಸ್ಟ್ ಅಲ್ಲೇ, ಮತ್ತೆ ಅಲ್ಲಿ ನೀವು ಅಲ್ಲಿ ಲೋಕಲ್ ಇದ್ದವ್ರು ನಿಮ್ ನಂಬೋದಲ್ಲ, ಮತ್ತೆ ಮೇಲ್ ಮೇಲೆ ಅವ್ರ ಮೇಲ್ ಮೇಲೆ ಇರ್ತಾರೆ, ಕೊನೆಗೆ ಯಾರು ಇಲ್ಲ ಅಂದ್ರೆ ಮತ್ತೆ ಎಂ ಎಲ್ ಎ ಎಂ ಪಿಗಳನ್ನ ಅವ್ರ ಮೂಲಕ ನೀವು ಹೇಳ್ಸಕ್ಕಾಗತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮ. ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿತ್ತು. ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ಆಗಮಿಸಿ, ಕುಮಾರಿ ಕಾಜಲ್ ಪಾಟೀಲ್ ಮೇಡಮ್ ಅವರು, ಡಿ ಸಿ ಎಫ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇವರು ಆಗಮಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರ ಕೊಟ್ಟರು. ಮೇಡಮ್, ತಮಗೆ ಎಲ್ಲರ ಕೇಳುಗರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ಅದೇ ತರ ಇನ್ನೊಬ್ಬ ನಿವೃತ್ತ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಆಚಾರ್ಯ ಅವರು ಕೂಡ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ತಮಗೂ ಕೂಡ ಆಚಾರ್ಯ ಸರ್ ಅವರೇ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಕೇಳುಗರೆ. ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮದೊಡನೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಸಹಾಯವಾಣಿ ಹೇಳಿ, ಹೆಲ್ಪ್ ಲೈನ್ ನೋಡಿ. ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಸ್ವಾಗತ ಮತ್ತು ವಂದನಾರ್ಪಣೆ. ಈಗ ಹೆಲ್ಪ್ ಲೈನ್ ಇದೆ ಅರಣ್ಯ ಇಲಾಖೆದು, 1926 1926 ಅಥವಾ 6363 0804 0. ಇದಕ್ಕೆ ಕರೆ ಮಾಡಿ ಏನಾದರೂ ಹಾವಳಿ ಆದರೆ, ಏನಾದರೂ ಸಂಘರ್ಷ ಆದರೆ ದಯವಿಟ್ಟು ಸಂಪರ್ಕಿಸಿ, ಅದಕ್ಕೆ ನಿಮ್ಗೆ ಸೂಕ್ತ ಉತ್ತರನೂ ಸಿಗ್ತದೆ, ಸ್ಥಳಕ್ಕೆ ಬರ್ತಾರೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿ ರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮಗಳು ಈ ಕುರಿತು ಉತ್ತರಿಸಿದವರು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾಜಲ್ ಅಜಿತ್ ಪಾಟೀಲ್ ಹಾಗೂ ನಿವೃತ್ತ ಅರಣ್ಯಾಧಿಕಾರಿ ಚಂದ್ರಶೇಖರ್ ಆಚಾರ್ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ. ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ. ತಾಂತ್ರಿಕ ನೆರವು ಎಸ್ಎ ತಿಪ್ಪೇಸ್ವಾಮಿ, ಎಲ್ ಶ್ರೀನಿವಾಸ್ ಹಾಗೂ ಎನ್ಎಂ ಮುನಿರಾಜ್. ಹಲೋ ಕೃಷಿ ರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆಯಾಗಿತ್ತು. ಆಕಾಶವಾಣಿ ಹಾಸನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈತರ ತೋಟ ಅಥವಾ ಹೊಲದಲ್ಲಿ ಮಣ್ಣಿನ ಫಲವತ್ತತೆಯ ವಿನ್ಯಾಸವನ್ನು ನಿರ್ಧರಿಸಲು ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದೆ. ಸಸ್ಯಗಳನ್ನು ಬೆಳೆಸಲು ಸಹ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮಣ್ಣಿನ ಪಿಎಚ್ ಅಂತಂದ್ರೆ ರಸಸಾರವನ್ನು ಪರಿಶೀಲಿಸುವ ಮೂಲಕ ಇದನ್ನು ತಯಾರಿಸಲಾಗಿದೆ. ಪೋಷಕಾಂಶದಲ್ಲಿ ಎಲ್ಲಾ ಕೊರತೆಗಳು ಮಣ್ಣಿನಲ್ಲಿ ಇರುವುದನ್ನು ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಹೆಚ್ಚಿನ ರೀತಿಯ ಸಸ್ಯಗಳು, ಹಣ್ಣುಗಳು, ಹೂವುಗಳು ಹಾಗೂ ಇತರೆ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದಾದರೆ ಮಣ್ಣಿನ ಪಿಎಚ್ ಮಟ್ಟ 6.5 ಇರಬೇಕು. ಮಣ್ಣಿನ ಪಿಎಚ್ ಮಟ್ಟ ಹೆಚ್ಚಾದರೆ ಮಣ್ಣಿನಲ್ಲಿರುವ ಮುಖ್ಯ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತು ಕಬ್ಬಿಣದಂತಹ ಅಂಶವು ಕಣ್ಮರೆಯಾಗುತ್ತೆ. ಮಣ್ಣಿನ ಪಿಎಚ್ ಮಟ್ಟವು ಕಡಿಮೆಯಾದಾಗ ಮಣ್ಣಿನಲ್ಲಿ ವಿಷಕಾರಿ ಅಂಶವು ಹೆಚ್ಚಾಗಿ ಸಸ್ಯಗಳಿಗೆ ಹಾಗೂ ಇತರೆ ಬೆಳೆಗಳಿಗೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ. ರೈತ ಬಾಂಧವರೇ, ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅನ್ನೋದರತ್ತ ಗಮನ ಹರಿಸೋಣ. ಪೋಷಕಾಂಶಗಳ ಅತಿಯಾದ ಬಳಕೆಯಿಂದಾಗಿ ಇದು ಮಣ್ಣಿನ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ಪರಿಸರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಉಂಟುಮಾಡುತ್ತೆ. ಮಣ್ಣಿನಲ್ಲಿ ಹೆಚ್ಚು ಸಾರಜನಕವಿದ್ರೆ ಸೋರುವಿಕೆ ನಡೆಯುತ್ತೆ ಮತ್ತು ಅಂತರ್ಜಲವು ಕಲುಷಿತವಾಗುತ್ತೆ. ಪ್ರಸ್ತುತ ನಾವು ಬಳಸುವ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಇರುವುದೇ ಕಡಿಮೆ. ಯಾಕೆಂತಂದ್ರೆ ದೀರ್ಘಕಾಲದವರೆಗೆ ಇದನ್ನು ಅತಿಯಾಗಿ ಅನ್ವಯಿಸಲಾಗಿದೆ ಮತ್ತು ಇದನ್ನು ಮಣ್ಣಿನಿಂದ ಸುಲಭವಾಗಿ ಬಂಧಿಸಲಾಗುತ್ತೆ. ಇದು ರಂಜಕದ ಬಳಕೆಯನ್ನ ಉತ್ತೇಜನ ಮಾಡಲ್ಲ, ಅಂತಂದ್ರೆ ಪ್ರೋತ್ಸಾಹವನ್ನ ಮಾಡೋದಿಲ್ಲ. ನಿಮ್ಮ ತೋಟದಲ್ಲಿನ ಮಣ್ಣನ್ನ ನೀವು ಪರೀಕ್ಷಿಸಿದರೆ ಪೋಷಕಾಂಶಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳನ್ನ ಸರಿಪಡಿಸಲು ನಿಮಗೆ ಅವಕಾಶ ಸಿಗುತ್ತೆ ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಮಣ್ಣಿನ ಪರೀಕ್ಷೆಯನ್ನ ನಡೆಸುವ ಮೂಲಕ ಪರಿಪೂರ್ಣ ತೈಲ ಸ್ಥಿತಿ, ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿಸುವ ಅವಕಾಶವನ್ನ ನೀವು ಪಡೆಯುತ್ತೀರಿ. ಇದು ಸಸ್ಯಗಳ ಗರಿಷ್ಠ ಬೆಳವಣಿಗೆಗೆ ಕಾರಣವಾಗಿದೆ. ಮಣ್ಣಿನ ಪರೀಕ್ಷೆಯು ನಾವು ಯಾವ ರೀತಿಯ ರಸಗೊಬ್ಬರಗಳನ್ನು ಪೂರೈಸಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ನಿಮ್ಮ ಸಸ್ಯದ ಬೆಳವಣಿಗೆಗೆ ಏನೆಲ್ಲ ಸೂಕ್ಷ್ಮ ಪೋಷಕಾಂಶಗಳನ್ನ ಹಾಕಬೇಕು ಅನ್ನೋದನ್ನ ಇದರಿಂದ ಅರ್ಥಕೊಳ್ಬಹುದು. ತೋಟವನ್ನ ನಿರ್ವಹಿಸುವಲ್ಲಿ ಮತ್ತು ಉತ್ತಮ ಇಳುವರಿಯನ್ನು ಪಡೆಯಲು ನೀವು ಸಂಪೂರ್ಣವಾದ ಮಾಹಿತಿಯನ್ನ ಇದರಿಂದ ಪಡ್ಕೊಳ್ಬಹುದು. ನಾಟಿ ಮಾಡುವ ಮೊದಲು ಮಣ್ಣನ್ನ ಪರೀಕ್ಷಿಸುವ ಮೂಲಕ ರೋಗಗಳನ್ನ ಸಹಿಸಿಕೊಳ್ಳುವ ಸಸ್ಯಗಳನ್ನ ನಾವು ನಮ್ಮ ಜಮೀನಿನಲ್ಲಿ ಹಾಕೊಳ್ಬಹುದು. ಇನ್ನು ನಮ್ಮ ಜಮೀನಿನಲ್ಲಿ ಮಣ್ಣಿನ ಪರೀಕ್ಷೆ ಮಾಡೋದು ಹೇಗೆ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಗಮನಿಸ್ಕೊಳ್ಳಿ, ನಿಮ್ಮ ತೋಟದಲ್ಲಿ ಮಣ್ಣನ್ನ ಪರೀಕ್ಷಿಸಲು ಪ್ರಾರಂಭ ಮಾಡಬೇಕು ಅನ್ಬೇಕಾದ್ರೆ ನೀವು ಟ್ರೋವೆಲ್ ಬಳಸಿ, ಅಂತಂದ್ರೆ ವಿ ಆಕಾರದ ನೆಲದಲ್ಲಿ ಬೆಣೆಯನ್ನ ರಚನೆ ಮಾಡಿಕೊಳ್ಬೇಕು. ಈ ಬೆಣೆಯಿಂದ 2-2.5 ಇಂಚು ಅಗಲ ಮತ್ತು 6-7 ಇಂಚುಗಳಷ್ಟು ಆಳದಲ್ಲಿ ಇರಬೇಕು. ನಂತರ ನೀವು ಬೆಣೆಯನ್ನ ತೆಗಿಬೇಕಾಗತ್ತೆ ಮತ್ತು ಮಾದರಿಯ ಮಧ್ಯದಿಂದ 2.5 ಇಂಚುಗಳಷ್ಟು ದೂರದಲ್ಲಿರುವ ಚಂಕ್ ಅನ್ನ ತೆಗೆದುಹಾಕಬೇಕು ಅಥವಾ ಅದನ್ನ ತುಂಡರಿಸಬೇಕು. ಈ ಮಾದರಿಯನ್ನು ಲೋಹವಲ್ಲದ ಬೌಲ್ ಅಥವಾ ಬಕೆಟ್ನಲ್ಲಿ ಹಾಕೊಳ್ಬೇಕು. ನೀವು ಪರೀಕ್ಷೆಗೆ ತೆಗೆದುಕೊಳ್ಳಬೇಕಾದ ಮಣ್ಣಿನ ಪ್ರಮಾಣವು ಮಾದರಿಯನ್ನ ನಡೆಸುತ್ತಿರುವ ಪ್ರದೇಶದ ವಿಸ್ತೀರ್ಣವು ನಿಮಗೆ ತಿಳಿದಿರುತ್ತೆ. ನಿಮ್ಮ ಪ್ರದೇಶವು ತುಂಬಾ ದೊಡ್ಡದಾಗಿದ್ರೆ ಜಮೀನಿನ ಸುತ್ತ ಸುಮಾರು 10 ಸ್ಥಳಗಳನ್ನ ಆಯ್ಕೆ ಮಾಡುವ ಮೂಲಕ ನೀವು ಮೊದಲು ಅದನ್ನ ಪುನರಾವರ್ತನೆಯನ್ನ ಮಾಡಿಕೊಳ್ಬೇಕು. ಜಮೀನಿನ ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ ಎಲ್ಲಾ ಮಣ್ಣಿನ ಮಾದರಿಗಳನ್ನ ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಒಣಗಿಸ್ಕೊಳ್ಬೇಕು. ನಂತರ ಈ ಮಣ್ಣನ್ನ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕೊಳ್ಬೇಕಾಗತ್ತೆ. ಇದಾದ ನಂತರ ನೀವು ಮಣ್ಣಿನ ಬಗ್ಗೆ ಎಲ್ಲಾ ವಿವರಗಳನ್ನು ಒಳಗೊಂಡಿರುವ ಮಾಹಿತಿ ಹಾಳೆಯನ್ನ ಭರ್ತಿ ಮಾಡಿ ನಂತರ ಪ್ಲಾಸ್ಟಿಕ್ ಚೀಲದಲ್ಲಿ ಇರಿಸಲಾದ ಮಾದರಿ ಮಣ್ಣನ್ನ ಲಗತ್ತಿಸಿ ಕಳುಹಿಸಿಕೊಡ್ಬೇಕು. ಆಳವಾದ ಮಣ್ಣನ್ನ ಒಳಗೊಂಡಿರುವ ಮಾದರಿಯನ್ನು ನೀವು ಕಳುಹಿಸಿಕೊಡ್ಬೇಕಾಗತ್ತೆ. ಯಾಕೆಂತಂದ್ರೆ ನೆಲದಿಂದ 5 ಇಂಚು ಅಗೆದ ನಂತರ ಎಲ್ಲಾ ಆಳವಾದ ಮಣ್ಣು ಅದರಲ್ಲಿರುವ ಜೀವಿಗಳು, ಪೋಷಕಾಂಶಗಳು, ಸಾವಯವ ಪದಾರ್ಥಗಳು ಮತ್ತು ಸಸ್ಯದ ಬೇರುಗಳನ್ನು ಪರೀಕ್ಷಿಸಲು ಉಪಯುಕ್ತ. ಪ್ರತಿ ವರ್ಷ ಮಣ್ಣಿನ ಮಾದರಿಯನ್ನ ಪರೀಕ್ಷಿಸುವ ಮತ್ತು ವರದಿಗಳನ್ನು ಪಡೆಯುವ ಅಗತ್ಯ ಇರೋದಿಲ್ಲ. ಪ್ರತಿ 3 ವರ್ಷಗಳಿಗೆ ಒಮ್ಮೆ ಇದನ್ನ ಮಾಡಿದರೆ ಸಾಕಾಗುತ್ತೆ. ಮಾದರಿಗಳನ್ನ ಸಂಗ್ರಹಿಸಲು ಚಳಿಗಾಲವು ಅತ್ಯುತ್ತಮವಾದಂತಹ ಕಾಲವಾಗಿದೆ. ನೀವು ಪ್ರಮುಖವಾಗಿ ನೆನಪಿಟ್ಟುಕೊಳ್ಳಬೇಕಾದಂತಹ ಅಂಶ ಏನು ಅಂತಂದ್ರೆ ಪ್ರತಿ ಬೆಳೆಗೆ ಶಿಫಾರಸುಗಳು ವಿಭಿನ್ನವಾಗಿರುತ್ತೆ. ಆದ್ದರಿಂದ ಸ್ಥಳೀಯ ವಿಸ್ತರಣಾ ಕಚೇರಿಗೆ ಮಾದರಿಯನ್ನು ಕಳುಹಿಸುವಾಗ ನಿಮ್ಮ ತೋಟದಲ್ಲಿ ನೀವು ಬೆಳೆಯಲು ಬಯಸುವ ಬೆಳೆಗಳ ಪ್ರಕಾರವನ್ನು ನೀವು ತಿಳ್ಕೊಳ್ಬೇಕು. ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಜ